ಹೆಗ್ಡೆವ್ರಿ, ಈಗ ಏನಂತ ಹೇಳಿದರೆ ಮಳೆಗಾಲ ಅಂತ ಹೇಳಿದ ಕೂಡಲೇ ರೈತರಿಗೆ, ಮುಖ್ಯವಾಗಿ ನಮ್ಮ ಕರಾವಳಿ ಮಲೆನಾಡಿನ ಭಾಗದ ರೈತರಿಗೆ, ಎಲ್ಲೆಲ್ಲಿ ಅಡಿಕೆ ಬೆಳೀತಾರೋ ಅವರಿಗೆ ಒಂದು ಥರ ಕಷ್ಟದ ಕಾಲ ಅಂತ. ಯಾಕಂತ ಹೇಳಿದರೆ ಬೇರೆ ಬೇರೆ ರೋಗಗಳಿಂದ ಪ್ರತಿ ವರ್ಷ ಕೂಡ ರೈತರು ಬೆಳೆಯ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಅವರು ಇನ್ನೇನು ಹೊಸದಾದಂತಹ ಯಾವುದಾದ್ರೂ ಕೂಡ ಔಷಧಿಗಳಿದ್ದಾವ, ಯಾವ ರೀತಿಯಲ್ಲಿ ಈ ರೋಗದಿಂದ ಮುಕ್ತಿ ಪಡಿಬೋದು, ಪ್ರತಿ ಸಲವೂ ಕೂಡ ಇದು ಬರುವಂಥದ್ದೇ. ಇಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಮಳೆಗಾಲದಲ್ಲಿ, ಮಳೆಗಾಲ ಇನ್ನೇನು ಪ್ರಾರಂಭ ಆಗಲಿಕ್ಕಿದೆ, ಮಳೆಗಾಲದಲ್ಲಿ ಬರುವಂಥ ರೋಗಗಳು ಯಾವುದಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ನಮಸ್ಕಾರ. ಈಗ ಮಳೆಗಾಲದಲ್ಲಿ ಅಡಿಕೆಗೆ ಒಂದು ರೋಗಗಳು ಬರುವಂಥದ್ದು ಬಹಳ ಕಾಮನ್ ಇದೆ. ನಮ್ಮ ಒಂದು ಈ ಅಡಿಕೆ ಬೆಳೆಯುವಂಥ ಪ್ರದೇಶ ಎಲ್ಲಿ ಹೆಚ್ಚಾಗಿ ನಮ್ಮ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಬಹಳ ಮಳೆ ಬೀಳುವಂಥ ಪ್ರದೇಶದಲ್ಲಿ ರೈತರಿಗೆಲ್ಲರಿಗೂ ಗೊತ್ತಿದೆ, ಪ್ರತಿ ವರ್ಷ ಕೂಡ ರೈತರು ಒಂದು ರೀತಿಯಲ್ಲಿ ಮಳೆಗಾಲ ಬಂತು ಅಂತಂದರೆ ಸ್ವಲ್ಪ ಹೆದರ್ತಾ ಇರ್ತಾರೆ. ಹೌದು, ಯಾಕೆ ಬರ್ತಾ ಇದೆ, ಜಾಸ್ತಿ ಮಳೆ ಬಿತ್ತು ಅಂತಂದರೆ ಕಷ್ಟ, ಮಳೆ ಬರ್ತಿಲ್ಲ ಬಂದಿಲ್ಲ ಅಂದರೂ ಕಷ್ಟ. ಹಾಗಾಗಿ ಕೆಲವೊಮ್ಮೆ ಮಳೆ ಜಾಸ್ತಿಯಾಗಿ ಕೆಲವು ವರ್ಷ ನಾವು ನೋಡಿದ್ದೇವೆ ಎಷ್ಟೊಂದು ಹಾನಿಯಾಗಿದೆ ಅಂತಂದರೆ ಭಾಳ ಅಷ್ಟು ಹಾನಿಯಾಗ್ತಾ ಇರುತ್ತೆ. ಮತ್ತೊಂದು ಅಂದರೆ ಮಳೆಗಾಲದಲ್ಲಿ ಕೆಲಸ ಮಾಡಲಿಕ್ಕೂ ಕಷ್ಟ. ಈಗ ನಾವು ಮೊದಲಾದರೆ ಕೆಲಸವನ್ನು ಬೇಕಾದಾಗೆ ಸ್ಪ್ರೇ ಮಾಡ್ಕೊಳ್ತಿದ್ರು, ಈಗ ಕ್ಲೈಂಬರ್ಸ್ ಸಿಗೋದಿಲ್ಲ, ಟೈಮಲಿ ಅವರಿಗೆ ಮದ್ದು ಸಿಂಪರಣೆ ಮಾಡಲಿಕ್ಕೆ ಆಗೋದಿಲ್ಲ ರೈತರಿಗೆ. ಹಾಗಾಗಿ ಭಾಳಷ್ಟು ಒಂದು ಇದರೊಳಗೆ ಪ್ರಾಬ್ಲಮ್ ಆಗ್ತಾ ಇದೆ. ಆದರೆ ಅದನ್ನು ನಾವು ನೋಡಿಕೊಂಡ್ರೆ ಅಟ್ಲೀಸ್ಟ್ ಯಾವ ರೋಗಗಳು ಬರ್ತವೆ ಅದೊಂದು ಏನು ಮಾಡಬೇಕು ಹೇಳೋದನ್ನು ಒಂದು ಜಸ್ಟ್ ನಮಗೆ ಮಳೆಗಾಲ ಪ್ರಾರಂಭದಲ್ಲಿ ಈಗ ರೈತರು ಒಂದು ಇದನ್ನು ಅದ್ರ ಬಗ್ಗೆ ಒಂದು ಮಾಹಿತಿ ಇದ್ದು ಅದಕ್ಕೆ ಒಂದು ಸ್ವಲ್ಪ ಚುರುಕಾಗಿ ಅದನ್ನು ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಮ್ಮ ಬೆಳೆಯನ್ನು ಒಂದು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಷ್ಟೊಂದು ಮಾಹಿತಿಯನ್ನು ನಾನು ಈಗ ಕೊಡ್ತೇನೆ. ಒಂದನೇದಾಗಿ ಅಡಿಕೆಯಲ್ಲಿ ಮಳೆಗಾಲದಲ್ಲಿ ಮೇಜರಾಗಿ ಬರುವಂಥದ್ದು ಅಂದರೆ ಕೊಳೆ ರೋಗ. ಹೌದು, ನಮಗೆ ಎಲ್ಲರಿಗೂ ಗೊತ್ತಿದೆ ಅಡಿಕೆ ಅವರಿಗೆ ಕೊಳೆ ರೋಗ. ಮಳೆಯಲ್ಲಿ ಜೋರಾಗಿ ಹೆಚ್ಚಾಗಿ ಈಗ ಜೂನ್ದಲ್ಲಿ ಮಳೆ ಪ್ರಾರಂಭ ಆಗಿಬಿಟ್ರೆ ಕಂಟಿನ್ಯೂಸ್ ಆದರೆ ಜೂನ್ ಎಂಡ್ ಜುಲೈದಲ್ಲಿ ಕಾಮನ್ನು ನಾವು ನೋಡ್ತೇವೆ ಭಾಳ ಕಡೆ ಮಳೆ ಕೊಳೆ ರೋಗ ಬರುವಂಥದ್ದು. ಆಮೇಲೆ ಈ ಕೊಳೆ ರೋಗ ಕೇವಲ ಕೊಳೆ ಅಷ್ಟೇ ಅಲ್ಲ, ಅದನ್ನು ನಾವು ಸ್ವಲ್ಪ ಹತೋಟಿ ಆಗಿಲ್ಲ ಮತ್ತು ಜಾಸ್ತಿ ಆಯಿತು ಅಂತಂದರೆ ಅದೇ ಶಿಲೀಂಧ್ರ ಕೊಳೆ ರೋಗ ಮಾಡತಕ್ಕಂಥ ಶಿಲೀಂಧ್ರನೇ ಶಿರ ಕೊಳೆ ರೋಗ ಮತ್ತು ಸುಳಿ ಕೊಳೆ ರೋಗವನ್ನು ಮಾಡಿ ಇಡೀ ಮರವನ್ನೇ ಕೊಲ್ತದೆ. ಸೊ ನಮಗೆ ಗೊತ್ತಿದೆ ಮರಗಳು ಭಾಳ ಕಡೆ ನಾನು ನೋಡಿದ್ದೇನೆ, ಇವನ್ನು ಇಲ್ಲಿ ಕರಾವಳಿ ಪ್ರದೇಶದಲ್ಲಿರ್ಬೋದು ಇಲ್ಲ ಮಲೆನಾಡಲ್ಲಿರ್ಬೋದು ಬಹಳ ಮರಗಳು ಸಾಯ್ತಾ ಇರ್ತವೆ. ಡಿಸೆಂಬರ್ದವರೆಗೂ ನೀವು ನೋಡಿರ್ಬೋದು ಮರಗಳು, ಆಮೇಲೆ ಒಣಗ್ತವೆ. ಕೊಳೆ ರೋಗ ಬಂದರೆ ನಮಗೆ ಕೇವಲ ಅಡಿಕೆಗಳು ಮಾತ್ರ ಉದುರಿ ನಷ್ಟ ಆಗ್ತದೆ. ಈ ಶಿರ ಕೊಳೆ ರೋಗ ಮತ್ತು ಸುಳಿ ಕೊಳೆ ರೋಗ ಬಂದರೆ ಅಡಿಕೆ ಮರನೇ ಸಾಯ್ತದೆ. ಹಾಗೆ ಸುಮಾರು ಒಂದು 10% ಅಡಿಕೆ ಮರ ಹೋಗ್ಬಿಡ್ತದೆ. ಕೆಲವು ಸಲ 10-15% ಅಡಿಕೆ ಮರ ಸಾಯ್ತಾ ಇರ್ತವೆ ಪ್ರತಿ ವರ್ಷ. ಅದನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡಿಕೊಂಡಿಲ್ಲ ಅಂತಂದರೆ, ಹಾಗಾಗಿ ಇದು ಈ ಎರಡೂ ರೋಗಗಳು ಒಂದು ಶಿಲೀಂಧ್ರದಿಂದ ಬರುವಂಥದ್ದು, ಫೈಟೋಪ್ತರ ಅನ್ನುವಂಥದ್ದು ಶಿಲೀಂಧ್ರ. ಈ ಶಿಲೀಂಧ್ರ ಏನಾಗಿದೆ ಕೇಳಿದರೆ ಇಲ್ಲಿ ನಮ್ಮ ಒಂದು ವಾತಾವರಣಕ್ಕೆ ಹೊಂದಿಕೊಂಡು ಈ ಒಂದು ನಮ್ಮ ಮಳೆ ಮತ್ತು ಉಷ್ಣಾಂಶ ಏನಿದೆಲ್ಲ ಇದು ಒಳ್ಳೆಯ ಪೂರಕವಾಗಿದೆ ಅದಕ್ಕೆ. ಅದನ್ನು ಇದನ್ನು ಕಂಪ್ಲೀಟ್ ಇಲ್ಲಿಂದ ತೆಗಿಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟೇ ಸ್ಪ್ರೇ ಮಾಡಿದರೂ ಒಂದಲ್ಲ ಒಂದು ಕಡೆ ಇದು ಅಲ್ಲೇ ಇರುತ್ತೆ ನಮ್ಮ ತೋಟದಲ್ಲಿ ಅಥವಾ ಬೇರೆ ಒಂದು ಹೋಸ್ಟ್ನಲ್ಲಿ ಅಲ್ಲಿ ಇಲ್ಲಿ ಇದ್ದೇ ಇರುತ್ತದೆ. ಹಾಗಾಗಿ ಇದನ್ನು ಮತ್ತೆ ಮಳೆ ಬಂದಾಗ ಅದು ಚುರುಕಾಗ್ತದೆ, ಹಾಗೆ ನಮ್ಮ ಬೆಳೆಗೆ ಹಾನಿಯನ್ನು ಉಂಟು ಮಾಡ್ತದೆ. ಹಾಗಾಗಿ ಈ ಒಂದು ರೋಗ ಏನಿದೆಯಲ್ಲ ಈ ಶಿಲೀಂಧ್ರದಿಂದ ಬರತಕ್ಕಂಥ ರೋಗಗಳಿಗೆ ನಾವು ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಬೇಕು. ಯಾವುದೇ ರೋಗಕ್ಕೆ ನಾವು ರೋಗ ಬಂದ ಮೇಲೆ ನಾವು ಔಷಧಿಯನ್ನು ಸಿಂಪರಣೆ ಮಾಡೋದಕ್ಕಿಂತ ನಮ್ಮಲ್ಲಿ ಯಾವಾಗಲೂ ಬರ್ತಾ ಇದೆ ಅನ್ನೋದು ಗೊತ್ತಾದರೆ ಈ ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ರೋಗಗಳು ಬಂದೇ ಬರ್ತವೆ ಆ ಒಂದು ಸೀಸನ್ನಲ್ಲಿ ನಮಗೆ ಗೊತ್ತಿದೆ ಅಂತಾದಾಗ ಅದಕ್ಕೆ ಮುಂಜಾಗ್ರತಾ ಕ್ರಮವನ್ನು ತಗೊಂಡ್ರೆ ಬೆಸ್ಟು. ಅದು ಸರಿ. ಈಗ ನೀವು ಕೊಳೆ ರೋಗ ಅಂತ ಹೇಳಿದ್ರಿ, ಅದು ಶಿಲೀಂಧ್ರದಿಂದ ಬರುವ ರೋಗ. ಹೌದು. ಅದು ಬರುವಂತಹ ಕ್ರಮ ಮತ್ತು ಅದರ ಲಕ್ಷಣಗಳು ಏನು? ಈಗ ಏನಾಗುತ್ತೆ ಕೇಳಿದ್ರೆ ಮೊದಲನೇದಾಗಿ ಈ ಶಿಲೀಂಧ್ರದಿಂದ ಬರೋದು ಅಡಿಕೆಯ ಮೇಲೆ ಸಣ್ಣ ಅಡಿಕೆ ಇನ್ನೂ ಸುಮಾರು ಒಂದು 3 ತಿಂಗಳದ ಅಡಿಕೆ ಸಣ್ಣ ಹಸಿರು ಕಾಯಿ ಇರುವಾಗಲೇ ಅದ್ರ ಮೇಲೆ ನಿಮಗೆ ಹೆಚ್ಚಾಗಿ ಮಳೆ ಜಾಸ್ತಿ ಈ ಒಂದು 8 ದಿನ ಕಂಟಿನ್ಯೂಸ್ ಮಳೆ ಆದಾಗ ಹ್ಯುಮಿಡಿಟಿ ಜಾಸ್ತಿ ಆಗ್ತಾ ಇರ್ತದೆ. ಆಮೇಲೆ ಟೆಂಪ್ರೇಚರು ಕೂಡ ಸ್ವಲ್ಪ ಕಡಿಮೆ ಇರ್ತದೆ, 20-20 ಒಳಗಡೆ ಇರ್ತದೆ. ಆ ಟೈಮಿನಲ್ಲಿ ಈ ಒಂದು ಶಿಲೀಂಧ್ರದ ಸ್ಪೋರ್ಗಳು ಆಕ್ಟಿವ್ ಆಗಿ ನಿಮ್ಮ ಈ ಅಡಿಕೆಯ ಸ್ಟಾರ್ಟಿಂಗ್ ಅಲ್ಲಿ ಇರ್ತದಲ್ಲ ಈ ತೊಟ್ಟಿನ ಪಕ್ಕದಲ್ಲಿ ಒಂದಿರುತ್ತೆ ಸಣ್ಣ ನೀರಿನ ಗುಳ್ಳೆ ಹಾಗೆ ಕಾಣುತ್ತದೆ ಆಗಿರ್ತದೆ, ಅದು ಆಗಿ ಶುರುವಾಗಿದ್ದು ಅದು ಕಂಪ್ಲೀಟ್ ಈ ಪೂರಕವಾಗಿರ್ತಕ್ಕಂಥ ಈ ಆರ್ದ್ರತೆ ಜಾಸ್ತಿ ಇರೋದ್ರಿಂದ ಅಲ್ಲೇ ಮಲ್ಟಿಪ್ಲೈ ಆಗಿ ಅದ್ರ ಮೇಲೆ ಅಡಿಕೆಯನ್ನು ಒಂದು ರೀತಿಯ ಕೊಳಿಸ್ತದೆ. ಆಮೇಲೆ ಅದರದ್ದು ತೊಟ್ಟು ಎಲ್ಲ ಲೂಸ್ ಆಗಿ ಬೀಳ್ತಾ ಇರ್ತದೆ. ಸೊ ಇದರಿಂದ ಕಂಪ್ಲೀಟ್ ಎಳೆ ಅಡಿಕೆಗಳು ಉದುರೋಗ್ಬಿಡ್ತವೆ. ಮತ್ತು ಅದ್ರ ಮೇಲೆ ನೀವು ಕೆಳಗಡೆ ಬಿದ್ದಾಗ ನೋಡಿರ್ಬೋದು ಅದ್ರ ಮೇಲೆ ಒಂದು ರೀತಿಯ ಬಿಳಿ ಬಣ್ಣದ ಬೂಸ್ಲು ಬರತಕ್ಕಂಥ ಒಂದು ಫಂಗಸ್ ಗ್ರೋತ್ ಕಾಣ್ತದೆ. ಇದು ಫೈಟೋಪ್ತರ ಫಂಗಸ್ಸು, ಈ ಟೈಮ್ನಲ್ಲೇ ಬರ್ತದೆ ಅದು. ಯೂಶ್ವಲಿ ಜುಲೈದಲ್ಲಿ ಜೂನ್ ಜುಲೈದಲ್ಲಿ ಮಳೆ ಜಾಸ್ತಿ ಬೀಳುತ್ತಂಥ ಸಂದರ್ಭದಲ್ಲಿ ಜಾಸ್ತಿ ಮಳೆ ಆದರೂ ಕಾಣೋದಿಲ್ಲ, ಇನ್ ಬಿಟ್ವೀನ್ ಮಳೆ ಇದ್ದಾಗ ಜಾಸ್ತಿ ಮಳೆ ಆದಾಗ ಅದು ಅಷ್ಟೊಂದು ಸ್ಪ್ರೆಡ್ ಆಗೋದಿಲ್ಲ. ಸ್ವಲ್ಪ ಮಳೆ ಬಿದ್ದು ಮತ್ತು ಬಿಸಿಲು ಮಳೆ ಬಿಸಿಲು ಬಂದಾಗ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರ್ತದೆ. ಹಾಗೆ ಆಗ್ತಾ ಆಗ್ತಾ ಅದು ಮತ್ತೆ ನಮಗೆ ಒಂದು ಸಲ ಸ್ಟಾರ್ಟ್ ಆಯ್ತು ಅಂತಂದ್ರೆ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಬಹಳ ಕ್ವಿಕ್ ಆಗಿ ಹಬ್ತದೆ ಆ ಒಂದು ಪೂರಕವಾಗಿರತಕ್ಕಂಥ ಸನ್ನಿವೇಶ. ಯಾಕೆಂತಂದ್ರೆ ಆ ಟೈಮಲ್ಲಿ ಮಳೆ ಹೋಯ್ತಾ ಇದ್ರೆ ನಮಗೆ ಸ್ಪ್ರೇ ಮಾಡ್ಲಿಕ್ಕೂ ಆಗೋದಿಲ್ಲ, ಹಾಗಾಗಿ ಅದು ಒಂದು ವಾರದಲ್ಲಿ ಬಹಳ ಕ್ವಿಕ್ ಆಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಈ ವಾರ ನಾವು ಒಂದನೇದಾಗಿ ಮಳೆಗಾಲದಲ್ಲಿ ಅದಕ್ಕೆ ಹೇಳೋದು ರೈತರು ನೋಡ್ತಾ ಇರಬೇಕು ಪ್ರತಿ ವಾರ ತಮ್ಮ ಗಾರ್ಡನ್ ಅನ್ನ ನಾವು ನೋಡ್ತಾ ಇರಬೇಕು ಎಲ್ಲಿ ಸ್ಟಾರ್ಟ್ ಆಗಿದೆಯೋ ಇಲ್ಲೋ. ನಾವು ಬೋರ್ಡೋ ಮಿಕ್ಸರ್ ಅನ್ನು ಹೊಡೆದ್ರೂ ಕೂಡ ಕೆಲವೊಮ್ಮೆ ಬರ್ತಾ ಇರ್ತದೆ, ಹಾಗಾಗಿ ನಾವು ಬೋರ್ಡೋ ಮಿಕ್ಸರ್ ಹೊಡೆದಿದ್ದೇವೆ ನಾವು ಇನ್ನು ಹೋಗೋದು ಬೇಡ ಮಳೆಗಾಲ ಮುಗಿಯಲ್ವರೆಗೆ ನಾವು ತೋಟಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಅವರು ತೋಟವನ್ನು ನೋಡ್ತಾ ಇರಬೇಕು ಅಟ್ಲೀಸ್ಟ್ 15 ದಿನ 8 ದಿನಕ್ಕೆ ಒಂದ್ಸಲ ನಾವು ಹೋಗಿ ತೋಟಕ್ಕೆ ಹೋಗಿ ಒಂದ್ಸಲ ನೋಡ್ತಾ ಇರಬೇಕು ಎಲ್ಲಿ ಅಡಿಕೆ ಬೀಳ್ತಾ ಇದೆಯೋ ಅಥವಾ ನಮ್ಮ ತೋಟಕ್ಕೆ ಬರ್ತಾ ಇದೆಯೋ ಅಂತ ಹೇಳೋದನ್ನು ಗಮನದಲ್ಲಿಟ್ಟುಕೊಂಡು ಇನಿಷಿಯಲ್ ಸ್ಟೇಜಲ್ಲಿ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಆಗಿದ್ದಾಗಿ ನಾವು ಮಾಡ್ಕೊಳ್ಬೇಕು ಪರಿಣಾಮ ಇದಕ್ಕೆ ಇಲ್ಲ. ಅದನ್ನು ನಾವು ಅದಕ್ಕೆ ನಾವು ಹೇಳ್ತೇವೆ ಈ ನಮ್ಮ ಭಾಗದಲ್ಲಿ ಯಾವಾಗಲೂ ಬರುವಂಥದ್ದು ರೋಗಗಳು, ಹಾಗಾಗಿ ಅದಕ್ಕೆ ನಾವು ಪೂರಕವಾಗಿ ಮೇ ಎಂಡು ಅಥವಾ ಜೂನ್ ಫಸ್ಟ್ ವೀಕಲ್ಲಿ ನಮ್ಮಲ್ಲಿ ಇದಕ್ಕೆ ಒಂದು ನಾವು ಬೋರ್ಡೋ ಮಿಕ್ಸರ್ನ ಸ್ಪ್ರೇ ಮಾಡೋದು ಒಳ್ಳೆಯದು. 1% ಬೋರ್ಡೋ ಮಿಕ್ಸರ್ನ ಸ್ಪ್ರೇ ಮಾಡೋದು. ಇದರ ಲಕ್ಷಣ ಅಂತಂದರೆ ಅದೇ ಒಂದೇದಾಗಿ ಇದು ಮೇಲ್ಗಡೆ ಒಂದು ರೀತಿ ನೀರಿನ ಗುಳ್ಳೆ ಇದ್ದಂಗೆ ಬರ್ತದೆ, ಹಸಿರಿದ್ದು ಹಸಿರಾಗ್ತದೆ, ಭಾಳ ತಕ್ಕ ಹಸಿರಾಗ್ತದೆ. ಆಮೇಲೆ ಅದು ಎಳೆಕಾಯಿಗಳು ಬೀಳ್ತವೆ, ತೊಟ್ಟು ಕಳಚಿ ಬೀಳ್ತಾ ಇರ್ತದೆ ಕೆಳಗಡೆ, ಅದು ಮೇಲ್ಗಡೆ ಎಲ್ಲ ನೀವು ಬೂಸ್ಲು ಬರೋದು ಕಾಣ್ತದೆ. ಕೆಲವೊಮ್ಮೆ ಮೇಲ್ಗಡೆ ಇದ್ದಿದ್ದು ಹಾಗೇ ಇರ್ತದೆ, ಮೇಲ್ಗಡೆ ಬಂದರೂ ಕೂಡ ಕೆಳಗಡೆ ಬಿದ್ದಿರೋದಿಲ್ಲ. ಯಾಕೆಂದರೆ ಮೇಲ್ಗಡೆ ಬಂದ ಮೇಲೆ ಅದು ಅಲ್ಲೇ ಮುರುಟ್ಕೊಂಡು ಒಂದು ರೀತಿ ಇದಾಗಿ ಇರ್ತದೆ, ಒಣಗಿ ಅಲ್ಲೇ ಒಣಗೋಗ್ತದೆ, ಬೆಳೆಯೋದಿಲ್ಲ. ಆಮೇಲೆ ಅಲ್ಲಿ ಅಲ್ಲೇ ಒಣಕೊಂಡಿರ್ತದೆ, ಹಾಗೆ ಇರ್ತದೆ. ಮಳೆಗಾಲದ ಎಂಡೆಂಡಲ್ಲಿ ಇನ್ಫೆಕ್ಷನ್ ಆಗಿದ್ರೆ, ಮಳೆ ಮುಗಿಯ ಹೊತ್ತಿಗೆ ಕೆಲವೊಂದಕ್ಕೆಲ್ಲ ಇನ್ಫೆಕ್ಷನ್ ಆಗಿದ್ರೆ ಅದು ಕೆಳಗಡೆ ಬೀಳೋದಿಲ್ಲ, ಆದರೆ ಅದಲ್ಲೇ ಮುಟ್ಕೊಂಡು ಹಾಗೆ ಇರ್ತದೆ. ಅದು ಏನಾಗುತ್ತೆ ನಮ್ಮಲ್ಲಿ ಈಗ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಅದನ್ನು ನಾವು ಮಾಡೋದಿಲ್ಲ, ಅದಲ್ಲೇ ಇದ್ದಿರ್ತದೆ. ಅಲ್ಲಿ ಫಂಗಸ್ ಸರ್ವೈವ್ ಆಗಿದ್ದು ಮತ್ತೆ ನೆಕ್ಸ್ಟ್ ಸೀಸನಲ್ಲಿ ಅದರಿಂದ ಮತ್ತೆ ಸೋರ್ಸ್ಗಳೆಲ್ಲ ಸ್ಪ್ರೆಡ್ ಆಗಿ ಅದು ಮತ್ತೆ ಈ ರೋಗಕ್ಕೆ ಕಾರಣ ಆಗ್ತದೆ. ಅದು ಈ ಬೇಸಿಗೆ ಟೈಮಲ್ಲಿ ಪೂರ್ತಿಯಾಗಿ ಅದಕ್ಕೆ ಉಷ್ಣದಿಂದಾಗಿ ನಾಶ ಆಗುವುದಿಲ್ವಾ? ಈಗ ಆಕ್ಚುಲಿ ಉಷ್ಣದಿಂದ ನಾಶ ಆಗ್ತದೆ, ಆದರೆ ಹೇಗೆ ಅಂತ ಕೇಳಿದರೆ ನಮ್ಮ ತೋಟದಲ್ಲಿ ನೀವು ನೋಡಿರಬೇಕು ಆರ್ದ್ರತೆ ಇದ್ದೇ ಇರುತ್ತದೆ. ಹೌದು, ಅಡಿಕೆ ತೋಟದಲ್ಲಿ ಎಷ್ಟು ನೋಡಿದರೂ ನಾವು ಈ ಇದಕ್ಕೆ ಕಂಪ್ಲೀಟು ಇದರೊಳಗೆ ಇರತಕ್ಕಂಥ ಜಾಗ ಆದರೆ ಫೀಲ್ಡ್ ಆದರೆ ಕಂಪ್ಲೀಟ್ ನಾವು ಬಿಸಿಲು ಬಂದಿರ್ತದೆ ಹೋಗಿರ್ತದೆ, ಇದರೊಳಗೆ ಹಾಗಾಗೋದಿಲ್ಲ. ಯಾಕೆಂದರೆ ಕೆಲವು ಕಡೆ ಅಡಿಕೆ ತೋಟದಲ್ಲಿ ನೋಡಿದರೆ ತಂಪಿದ್ದೇ ಇರುತ್ತೆ, ಕೆಳಗಡೆ ನೀರಿರೋ ಜಾಗದಲ್ಲಿ ಇರ್ತದೆ ಅಥವಾ ಹರಿ ನೀರಿರ್ತದೆ. ಸೊ ಅಂಥ ಜಾಗದಲ್ಲೆಲ್ಲ ಆರ್ದ್ರತೆ ಇರ್ತದೆ, ಇದು ಸರ್ವೈವ್ ಆಗೇ ಇರ್ತದೆ, ಇದು ಕಂಪ್ಲೀಟ್ ಎಲಿಮಿನೇಟ್ ಆಗೋದಿಲ್ಲ. ಯಾವುದೇ ಲೀಫ್ ಮಟೀರಿಯಲ್ ಆಗಲಿ ಅಥವಾ ಕೆಳಗಡೆ ಬಿದ್ದಿರತಕ್ಕಂಥ ಇದು ಎಲೆಗಳಲ್ಲಾಗಲಿ ಅಥವಾ ಮೇಲ್ಗಡೆ, ಯಾಕೆಂತಂದರೆ ಕೊಳೆ ಬಂದಿರುತ್ತ ಮರಗಳು ಕೆಲವೊಮ್ಮೆ ಸತ್ತ ಮರಗಳನ್ನು ಹಾಗೆ ಬಿಟ್ಟಿರ್ತೇವೆ, ನಮಗೆ ಕಡಲಿಕ್ಕೆ ಆಗಿರೋದಿಲ್ಲ. ಆ ಮರಗಳಲ್ಲಿ ತುದಿಗಳಲ್ಲಿ ಸರ್ವೈವ್ ಆಗಿರ್ತದೆ, ಇದು ಅಲ್ಲೇ ಇರ್ತದೆ ಜೀವಂತವಾಗಿರ್ತದೆ. ಅದು ಮಳೆ ಬಂದಾಗ ಅದು ಜಾಸ್ತಿ ಸ್ಪೋರ್ ಆಕ್ಟಿವೇಟ್ ಆಗ್ತದೆ, ಅದು ಸುಪ್ತ ಸ್ಥಿತಿಯಲ್ಲಿ ಇರ್ತದೆ, ಫಂಗಸ್ ಸಾಯೋದಿಲ್ಲ ಕಂಪ್ಲೀಟ್, ಸುಪ್ತ ಸ್ಥಿತಿಯಲ್ಲಿ ಇದ್ದೇ ಇರ್ತದೆ. ಅದರ ಸ್ಪೋರ್ಸ್ಗಳು ಇದ್ದೇ ಇರ್ತವೆ, ಕ್ಲೈಮೇಡೋ ಸ್ಪೋರ್ಸ್ ಅಂತ ಹೇಳ್ತೇವೆ, ಅದೆಲ್ಲ ಇದರೊಳಗೆ ಸರ್ವೈವ್ ಆಗಿರ್ತದೆ. ಅದು ಮತ್ತೆ ಮಳೆ ಬಂದಾಗ ಮತ್ತೆ ಜಾಸ್ತಿ ಆಗ್ತದೆ, ಅದು ಕಂಪ್ಲೀಟ್ ನಮಗೆ ಎಲಿಮಿನೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಯಾಕೆಂದ್ರೆ ನಮ್ಮ ತೋಟದಲ್ಲಿ ಆ ರೀತಿಯ ವಾತಾವರಣ ಇದ್ದೇ ಇರ್ತದೆ, ಅದು ಎಲ್ಲಾದ್ರೂ ಅದನ್ನು ಸರ್ವೈವ್ ಆಗೇ ಇರ್ತದೆ. ನಮ್ಮ ಅಡಿಕೆಗೆ ಆದಷ್ಟು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಹಾಗೆ ಮಾಡ್ಕೊಳ್ಬೇಕು. ಬೋರ್ಡೋ ಮಿಕ್ಸರ್ನ ನಾವು ಮೊದಲಿಂದ ಅಡಿಕೆ ಬೆಳೆಗಾರಿಗೆ ಗೊತ್ತು, ಬಹಳ ವರ್ಷದಿಂದ ಈ ಬೋರ್ಡೋ ಮಿಕ್ಸರ್ಗಳನ್ನು ಸ್ಪ್ರೇ ಮಾಡೋದು ಬಂದಿದೆ. ಈಗ ಅಂತಲ್ಲ, ಫೈಟೋಪ್ತರಕ್ಕೆ ಇವನ್ ಬೇರೆ ಬೇರೆ ಬೆಳೆಗಳಲ್ಲೂ ಕೂಡ ಬೋರ್ಡೋ ಮಿಕ್ಸರ್ ಇದ್ದ ಬೆಸ್ಟ್ ಅಂತೇಳಿ ಮೊದಲಿಂದ ಮಾಡ್ತಾ ಇದ್ರು. ಹಾಗಾಗಿ ನಮ್ಮಲ್ಲೂ ಕೂಡ ಅಡಿಕೆಗೂ ಕೂಡ ನಾವು ಬೋರ್ಡೋ ಮಿಕ್ಸರನ್ನು ಹೇಳಿದ್ದೇವೆ. 1% ಬೋರ್ಡೋ ಮಿಕ್ಸರು. ಇದರೊಳಗೆ ಬೋರ್ಡೋ ಮಿಕ್ಸರ್ ಅಂತಂದರೆ ಅದೇ ಒಂದನೇದಾಗಿ ನಾವು ಅದನ್ನು ಮಾಡುವಂಥ ವಿಧಾನ. ಭಾಳ ರೈತರು ಏನಾಗುತ್ತೆ ಕೇಳಿದರೆ, ಕೆಲವೊಮ್ಮೆ ಯಾರೋ ಒಂದು ಹೇಳಿರ್ತಾರೆ ನಾವು 2 ಪಟ್ಟು ಸುಣ್ಣ ಹಾಕಬೇಕು, 3 ಪಟ್ಟು ಸುಣ್ಣ ಹಾಕಬೇಕು, ಅಥವಾ ಇದಕ್ಕೆ ಇದಾಗೋದಿಲ್ಲ, 2 ಪಟ್ಟು ಕಾಪರ್ ಸಲ್ಫೇಟ್ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಇದು ಬರುತ್ತೆ ಅಂತ. ಹಾಗೇನಿಲ್ಲ, ಇದ್ರೊಳಗೆ ಏನಾಗಿದೆ ಕೇಳಿದರೆ, ಇದ್ರೊಳಗೆ ತಾಮ್ರದ ಸಲ್ಫೇಟ್ ಅಥವಾ ಕಾಪರ್ ಸಲ್ಫೇಟ್ ಹೇಳ್ತೀವಲ್ಲ, ಅದರೊಳಗೆ ನಾವು ಫಂಜಿಸೈಡಲ್ ಪ್ರಾಪರ್ಟೀಸ್ ಇರ್ತದೆ, ಸುಣ್ಣ ಅದಕ್ಕೆ ನ್ಯೂಟ್ರಲೈಸ್ ಮಾಡ್ತೀವಿ ಸುಣ್ಣವನ್ನು ಹಾಕಿ. ಸೊ ಅದನ್ನು ನ್ಯೂಟ್ರಲೈಸ್ ಮಾಡಬೇಕಂತಂದ್ರೆ ನಮಗೆ ಅದು ನ್ಯೂಟ್ರಲ್ ಆಗಿರಬೇಕು. ಅದನ್ನು ನಾವು ಮತ್ತು ಜಾಸ್ತಿ ಕಾಪರ್ ಸಲ್ಫೇಟ್ ಜಾಸ್ತಿ ಆದರೆ, ಕಾಪರ್ ಅಂಶ ಜಾಸ್ತಿ ಆದರೆ ಅದು ಫೈಟೋಟಾಕ್ಸಿಕ್ ಅಂದರೆ ಪ್ಲಾಂಟಿಗೆ ಟಾಕ್ಸಿಸಿಟಿ ಆಗ್ತದೆ, ಸುಟ್ಟೋಗ್ಬಿಡ್ತದೆ. ನಾವು ಈಗ ಬೇಸಿಗೆಯಲ್ಲಿ ಅಥವಾ ಮಳೆ ಬಂದಿಲ್ಲ ನಾವು ಹೊಡೆದಿವಿ, ಕಾಪರ್ ಅಂಶ ಜಾಸ್ತಿ ಇತ್ತು ಅಂದರೆ ಅಲ್ಲಿ ಸುಟ್ಟು ಮತ್ತು ಅಡಿಕೆಗಳು ಮತ್ತು ಉದುರ್ತವೆ, ಅದಕ್ಕಾಗಿ ಉದುರ್ತದೆ. ಸೊ ಹಾಗಾಗಿ ಅದು ನ್ಯೂಟ್ರಲ್ ಆಗಿರಬೇಕು. ನ್ಯೂಟ್ರಲ್ ಆಗಿರಬೇಕು ಅಂತಂದರೆ ಅದಕ್ಕೆ ನಾವು ಎರಡನ್ನು ಸಪರೇಟ್ ಮಾಡಿಕೊಂಡು ಸುಣ್ಣ ಮತ್ತು ಇದನ್ನು ಸುಮಾರು 1 ಕೆಜಿ ನಾವು ಹೇಳ್ತಿದ್ವಿ ಮೊದಲು, ಸುಟ್ಟ ಇದು ಸುಣ್ಣ ಬರ್ತಾ ಇತ್ತು, ನೀವು ಇದ್ರ ಸುಣ್ಣ ಬರ್ತಾ ಇತ್ತಲ್ಲ, ಆ ರೀತಿ ಸುಣ್ಣ ಚಿಪ್ಪೆ ಸುಣ್ಣ ಬರ್ತಾ ಇತ್ತು, ಆ ಚಿಪ್ಪೆ ಸುಣ್ಣ ಮತ್ತು ಇದ್ದಾಗ ನಾವು 1 ಕೆಜಿ ಮತ್ತು 1 ಕೆಜಿ ಅಂತ ಹೇಳ್ತಾ ಇದ್ವಿ. 1 ಕೆಜಿ ಕಾಪರ್ ಸಲ್ಫೇಟ್ ಮತ್ತು 1 ಕೆಜಿ ಸುಣ್ಣವನ್ನು ಹಾಕಿದರೆ ಅದೆರಡನ್ನು ಸಪರೇಟ್ ಮಿಕ್ಸ್ ಮಾಡಿ ಆಮೇಲೆ ಒಂದು ಇದರೊಳಗೆ ಮಿಕ್ಸ್ ಮಾಡಿ ಒಂದು 100 ಲೀಟರ್ ಮಾಡಿದರೆ ಅದು ಸುಮಾರು ನಮಗೆ ಕರೆಕ್ಟಾಗಿ ಒಂದು pH 7 ಬರ್ತಿತ್ತು. ಈಗ ಏನಾಗಿದೆ ಕೇಳಿದರೆ, ಈಗ ಬೇರೆ ಬೇರೆ ರೀತಿಯ ಸುಣ್ಣಗಳು ಬರ್ತವೆ, ಪೌಡರ್ ಸುಣ್ಣ ಬರ್ತದೆ, ಅದರೊಳಗೆ ಪ್ಯೂರ್ ಕ್ಯಾಲ್ಸಿಯಂ ಜಾಸ್ತಿ ಇದ್ದಿರ್ತದೆ. ಸೊ ಅದನ್ನು ನಾವು ಸೇಮ್ 1 ಕೆಜಿನೂ ಹಾಕಿದರೆ ಇದು pH ಜಾಸ್ತಿ ಆಗಿಬಿಡ್ತದೆ. ಅಳಿಲಿಕ್ಕೆ ಆಗ್ತದೆ, pH ಅನ್ನು ಅಳಿಲಿಕ್ಕೆ ಆಗ್ತದೆ. ರೈತರು ಈಗ ಮಾಡ್ತಾ ಇದ್ದಾರೆ, ಈಗ pH ಪೇಪರ್ಗಳು ಸಿಗ್ತವೆ, ಪಿ ಎಚ್ ಪೇಪರ್ಗಳು ಯಾವುದೇ ಫರ್ಟಿಲೈಜರ್ ಇದು ಕೆಮಿಕಲ್ ಶಾಪಲ್ಲಾಗಲಿ ಮೆಡಿಕಲ್ ಶಾಪಲ್ಲಾಗಿ ಹೋದರೆ ಪಿ ಎಚ್ ಪೇಪರ್ಗಳನ್ನು ರೈತರಿಗೆ ನಾವು ಹೇಳ್ತಾ ಇರ್ತೇವೆ. ಪಿ ಎಚ್ ಪೇಪರನ್ನು ನೋಡ್ಬೋದು, ಪಿ ಎಚ್ ಪೇಪರನ್ನು ತಗೊಂಡು ಅವರು ಚೆಕ್ ಮಾಡ್ಕೋಬೋದು. ಪಿ ಎಚ್ ಅಂದಾಜು 7 ಪಿ ಎಚ್ ಬರಬೇಕು. ಇನ್ನು ಮೊದಲಾಗಿ ಏನಾಯಿತು, 1 kg ಹಾಕಿದ್ರು 1 kg ಮಾಡಿದ್ರೆ ಬರ್ತಿತ್ತು ಅಪ್ರಾಕ್ಸಿಮೇಟ್, ಅದೊಂದು ಆ ರೀತಿಯಾಗಿ ಹೇಳಿದರು 1% ಮಾಡಿಕೊಂಡ್ರೆ ನಾವು ಪಿ ಎಚ್ 7 ಬರ್ತದೆ ಅಂತೇಳಿ. ಈಗ ಬೇರೆ ಬೇರೆ ರೀತಿಯ ಸುಣ್ಣ ಬರೋದ್ರಿಂದ ಆ ಸುಣ್ಣವನ್ನು ನಾವು ಸಪ್ರೇಟ್ ಮಾಡಿ ಸುಮಾರು 600-700 gram ನಾವು ನೋಡಿದ್ದೇವೆ ಪುಡಿ ಸುಣ್ಣ ಇರ್ತದಲ್ಲ ಈಗ ಬರೋದು, ಅದನ್ನು 700 gram ಹಾಕಿದ್ರು ಕೂಡ ಪಿ ಎಚ್ 7 ಬರ್ತದೆ. ಪಿ ಎಚ್ 7 ಬಂದರೆ ಸಾಕು, ನ್ಯೂಟ್ರಲ್ ಆಗಿರ್ತದೆ. ಅದಕ್ಕಿಂತ ಜಾಸ್ತಿ ಆದರೆ, ನೀವು ಜಾಸ್ತಿ ಸುಣ್ಣ ಹಾಕಿದರೆ ಪಿ ಎಚ್ 8-9 ಹೋಗುತ್ತೆ. ಆವಾಗ ನಿಮ್ಮ ಕಾಪರ್ನಲ್ಲಿರತಕ್ಕಂಥ ಫಂಜಿಸೈಡಲ್ ಅಥವಾ ಶಿಲೀಂಧ್ರನಾಶಕ ಗುಣ ಏನಿರ್ತದಲ್ಲ ಅದು ಕಡಿಮೆ ಆಗಿಬಿಡ್ತದೆ. ಹಾಗಾಗಿ ನಾವು ಅದನ್ನು ಕರೆಕ್ಟಾಗಿ ನ್ಯೂಟ್ರಲ್ ಆಗಿ ಮಾಡ್ಕೋಬೇಕು. ನ್ಯೂಟ್ರಲ್ ಆಗಿ ಮಾಡೋದು ಅಂದರೆ ಮೊದಲು ಏನು ಮಾಡ್ತಿದ್ರು ಕೇಳಿದರೆ ಕತ್ತಿಯನ್ನು ಜಸ್ಟ್ ಹಿರಿಯರೆಲ್ಲ ನೀವು ನೋಡಿರಬೇಕು, ಅದರ ಕತ್ತಿಯನ್ನು ಒತ್ತಿದ್ರೆ ಅದ್ರ ಮೇಲುಗಡೆ ಸಿಕ್ಕಿದರೆ ಅದಕ್ಕೆ ಸುಣ್ಣ ಬೇಕು ಇನ್ನು ಸ್ವಲ್ಪ ಅಂಥೇಳಿ ಆ ಸುಣ್ಣ ಹಾಕ್ತಾಯಿದ್ರು ಮೊದಲು ಹಿರಿಯರು ನಾವೆಲ್ಲ ನೋಡಿದ್ದೀವಿ. ಅದು ಕೂಡ ಆವಾಗ ಅದೊಂದು ಪಿ ಎಚ್ಚನ್ನು ಅಡ್ಜಸ್ಟ್ ಮಾಡಲಿಕ್ಕೆ. ಈಗ ನಮಗೆ ಬೇಕಾದರೆ ಪಿ ಎಚ್ಚನ್ನು ಪಿ ಎಚ್ ಪೇಪರ್ಗಳು ಸಿಗ್ತವೆ, ಪಿ ಎಚ್ ಮೀಟರ್ಗಳು ಸಿಗ್ತವೆ, ಕೆಲವೊಂದು ರೈತರು ಕೂಡ ಡೈರೆಕ್ಟ್ ಡಿಜಿಟಲ್ ಇದು ಸಿಗುತ್ತೆ. ಈಗೆಲ್ಲ ಅಮೆಜಾನ್ನಲ್ಲಿ ನೋಡಿರಬೇಕು ಡಿಜಿಟಲ್ ಪಿ ಎಚ್ ಮೀಟರ್ ಎಲ್ಲ ಸಿಗ್ತದೆ, ಅದನ್ನು ಕೂಡ ತಂದು ಮಾಡೋರು ಇರ್ತಾರೆ, ಅದು ಮಾಡ್ಕೋಬೋದು. ಪಿ ಎಚ್ಚನ್ನು ನೋಡಿಕೊಂಡು ಪಿ ಎಚ್ ಇಂಪಾರ್ಟೆಂಟು, ಇದೊಂದು ನ್ಯೂಟ್ರಲ್ ಪಿ ಎಚ್ ಅಲ್ಲಿ ಇರಬೇಕು, ಅದಕ್ಕಿಂತ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ. ಹಾಗಿದ್ದಾಗ ಅದರ ಫಂಜಿಸೈಡಲ್ ಪ್ರಾಪರ್ಟಿ ಇರ್ತದಲ್ಲ ಈ ಶಿಲೀಂಧ್ರನಾಶಕ ಗುಣ ಬೋರ್ಡೋಮಿಕ್ಸರ್ನು ಒಳ್ಳೆ ಸ್ಥಿತಿಯಲ್ಲಿರ್ತದೆ. ಈಗ ನೀವು ಜಾಸ್ತಿ ಸುಣ್ಣ ಹಾಕೋದ್ರಿಂದ ಅದರಿಂದ ಶಿಲೀಂಧ್ರನಾಶಕ ಗುಣ ಕಡಿಮೆ ಆಗ್ತದೆ. ಆಮೇಲೆ ಅದೇ ರೀತಿಯಾಗಿ ನೀವು ಕಡಿಮೆ ಸುಣ್ಣ ಹಾಕಿದರೆ ಅದರದ್ದು ನಿಮಗೆ ಸಸ್ಯಕ್ಕೆ ಹಾನಿ ಆಗ್ತದೆ. ಸರಿ, ಹಾಗಾಗಿ ಅದನ್ನು ಕರೆಕ್ಟ್ ಒಂದು ಇದನ್ನು ಮಾಡಿ ನಾವು ಈ ಮುಂಜಾಗ್ರತಾ ಕ್ರಮವಾಗಿ ಹೊಡ್ಕೊಂಡ್ರೆ ಇದರಿಂದ ಬಹಳಷ್ಟು ಒಳ್ಳೆಯದಾಗಿದೆ. ಇದಾಗಿದೆ, ರೈತರಿಗೂ ಗೊತ್ತಿದೆ, ಕರೆಕ್ಟಾಗಿ ಸ್ಪ್ರೇ ಮಾಡಿದಾಗ ಉಳ್ಕೊಳ್ತದೆ, ಮಾಡಿಲ್ಲ ಅಂತಂದಾದಾಗ ಅದು ಪ್ರಾಬ್ಲಮ್ ಆಗುತ್ತೆ. ಸರಿಯಾಗಿ ಆಗಿಲ್ಲ ಅಂತಂದರೆ ನಾವು ಮಾಡ್ಕೊಳ್ಳೋದು ಅಥವಾ ಸ್ಪ್ರೇ ಆಗೋದು ಸರಿಯಾಗಿ ಟೈಮಲ್ಲಿ ಆಗಿಲ್ಲ, ಆ ಟೈಮಲ್ಲಿ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ನಾವು ಹೇಳೋದು ಅಂತಂದರೆ ಮೇ ಮೊದಲನೇ ಎಂಡಿಗೆ ಅಥವಾ ಜೂನ್ ಮೊದಲನೇ ವಾರ ಎಲ್ಲಿ ಮನ್ಸೂನ್ ಪ್ರಾರಂಭ ಆಗ್ತಾ ಇದೆ ಇನ್ನೂ ಆಗಿಲ್ಲ ಅಂತ ಹೇಳಿದಾಗ ಆ ಟೈಮಲ್ಲಿ ಕೊಟ್ಕೋಬೇಕು. ಈಗ ಒಂದು ವೇಳೆ ಈ ಮಳೆ ಮುಂದೆ ಹೋಗ್ಬಿಟ್ರೆ ಅದರಿಂದ ಏನಾದ್ರು ಇಲ್ಲ ಇಲ್ಲ ಇಲ್ಲ ಅದರಿಂದ ಏನು ಆಗೋದಿಲ್ಲ. ಕೆಲವು ಜನ ಅದನ್ನೇ ಕೇಳ್ತಾ ಇದ್ರು ನನಗೆ, ಈಗ ನಾವು ಹೊಡೆದಿವೆ ಜೂನ್ದಲ್ಲಿ ಮಳೆ ಬಂದಿಲ್ಲ ಅಂತಂದ್ರೆ ನಾವು ವೇಸ್ಟ್ ಅಲ್ಲ ಹಾಗೆ ತಿಳ್ಕೊಬೇಡಿ ವೇಸ್ಟ್ ಅಂತ ಹೇಳಿ. ಯಾಕೆ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ ಮಳೆ ಯಾವಾಗ ಬಂದೇ ಬಿಡ್ತದೆ, ಈಗ ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಸಡನ್ ಆಗಿ ಒಂದು ವಾರ ಮಳೆ ಬಂದು ಹೋಗ್ಬಿಡ್ಬೋದು. ಈಗ ಹಾಕಿದ್ರಿಂದ ಅದರಿಂದ ಪ್ರಾಬ್ಲಮ್ ಇಲ್ಲ, ಅದು ಅಟ್ಲೀಸ್ಟ್ 30-35 days ಇದ್ದೇ ಇರ್ತದೆ ನಾವು ಹೊಡೆದಿದ್ದು. ಸೊ ಈಗ ನೀವು ಜೂನ್ದಲ್ಲಿ ಜೂನ್ ಫಸ್ಟ್ ವೀಕಲ್ಲಿ ಹೊಡೆದ್ರು ಕೂಡ ಮಳೆ ಬಂದಿಲ್ಲ ಅಂದರು ಜೂನ್ದಲ್ಲಿ ತೊಂದರೆ ಇಲ್ಲ, ಅದರಿಂದ ಏನು ಬೇರೆ ಏನು ಹಾನಿ ಆಗೋದಿಲ್ಲ. ನಮಗೆ ಅದನ್ನು ಪ್ರೊಟೆಕ್ಟಿವ್ ಆಗಿ ನಾವು ಕೊಟ್ಕೊಳ್ಳಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಜನರು ಯೋಚನೆ ಮಾಡ್ತಾರೆ ರೈತರು ಅಂತ ಹೇಳಿದ್ರೆ ಅದು ಬಂದ ಮೇಲೆ ಹೊಡೆಯೋಣ ಅನ್ನುವಂಥದ್ದು, ಇದು ಮೊದಲೇ ಹೊಡೆದ್ರೆ ಇದರಿಂದಾಗಿ ತೊಂದರೆ ಏನಾದರೂ ಕೂಡ ಈಗ ಕಾಯಿಗಳಿಗೆ ಆಗ್ಬಹುದಾ ಅಥವಾ ಕಾಯಿಯ ಬೆಳವಣಿಗೆಯಲ್ಲಿ ತೊಂದರೆ ಆಗ್ಬಹುದಾ? ಇಲ್ಲ ಇಲ್ಲ, ಈಗ ಕಾಪರ್ ಸಲ್ಫೇಟ್ ಇಂದ ಮತ್ತೆ ಈಗ ಬೋರ್ಡೋ ಮಿಕ್ಸರ್ ಅಂತ ಹೇಳ್ತೀವಿ, ಇದರಿಂದ ಕಾಯಿಗೆ ಬೆಳಿಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆದರೆ ಬಿಸಿಲು ಜಾಸ್ತಿ ಇದ್ದಾಗ ಕಾಪರ್ ಅಂಶ ಜಾಸ್ತಿ ಆದರೆ ಅವ್ರು ಪಿ ಎಚ್ ಸರಿ ಮಾಡ್ಕೊಳ್ಳದೆ ಹೊಡೆದ್ರೆ ಆವಾಗ ಕೆಲವೊಮ್ಮೆ ಟಾಕ್ಸಿಟಿ ಕಾಣ್ತದೆ. ನೀವು ಹಾಗಾದ ನಾವು ಬಿಸಿಲಿದ್ದಾಗ ಹೊಡೆದಿದ್ದಾನೆ ಉದುರ್ತದೆ ಅಂತ ಹೇಳ್ತಿದ್ರು, ಅಡಿಕೆ ಉದುರು ಬಿಡ್ತದೆ ಅಂತೇಳಿ, ಅದು ಕಾಪರ್ ಟಾಕ್ಸಿಟಿ ಆಗ್ತದೆ. ಹಾಗಾಗಿ ಕಾಪರ್ ಟಾಕ್ಸಿಟಿ ಆಗದಂಗೆ ನೋಡ್ಕೋಬೇಕು. ನೀವು ಆದಷ್ಟು ನ್ಯೂಟ್ರಲ್ ಮಾಡ್ಕೊಂಡು ಹೊಡೆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಇದನ್ನು ಕೇವಲ ಅಡಿಕೆಗೆಲ್ಲ ಬೇರೆ ಬೇರೆ ಬೆಳೆಗಳಲ್ಲೂ ಹೊಡಿತಾ ಇದ್ದಾರೆ, ಬುಡಮಿಕ್ಷರ್ ಇವತ್ತಲ್ಲ, ಅದರಿಂದ ಯಾವುದೇ ಹಾನಿ ಆಗೋದಿಲ್ಲ. ಓನ್ಲಿ ಅಂತಂದರೆ ಅದಕ್ಕೆ ಆದರೆ ಮಳೆ ಬಂದಿಲ್ಲ ಅಂತೇಳಿ ವೇಟ್ ಮಾಡೋದು ಬೇಡ. ಮಳೆ ಬರ್ತದೆ ಹೇಗಿದ್ರು, ಇಲ್ಲಿ ಗೊತ್ತಿದೆ ನಮಗೆ ಜೂನ್ ಜುಲೈದಲ್ಲೆಲ್ಲ ಮಳೆ ಬಂದೇ ಬರ್ತದೆ. ಸೊ ಹಾಗಾಗಿ ಜೂನ್ ಫಸ್ಟ್ ವೀಕಲ್ಲಿ ನಾವು ಆದಷ್ಟು ನಮ್ಮ ಪ್ರೊಫಲೈಟಿಕ್ ಅಂತ ಹೇಳಿದ್ರೆ ಮುಂಜಾಗ್ರತಾ ಕ್ರಮವಾಗಿ ಅಡಿಕೆಗೆ ಒಂದು ಸ್ಪ್ರೇಯನ್ನು ಬೋರ್ಡೋ ಮಿಕ್ಸರನ್ನು 1% ಬೋರ್ಡೋ ಮಿಕ್ಸರನ್ನು ಹೊಡ್ಕೊಳ್ಳೋದು ಉತ್ತಮ. ಸರಿ, ಅದನ್ನು ಈಗ ಹೊಡಿಬೇಕಾದ್ರೆ ನಾನು ಹೇಳೋದು ಅಂದರೆ ಕೇವಲ ನಾನು ಅದನ್ನು ಹೊಡಿತೇನೆ ಅಂತ ಹೇಳೋದಕ್ಕಿಂತ, ಎರಡನೇದಾಗಿ ಈಗ ನೋಡಿ, ಈಗ ಕಳೆದ ವರ್ಷ ಎಲ್ಲ ನಿಮ್ಗೆ ಗೊತ್ತಿರೋ 2 ವರ್ಷದಿಂದ ಎಲೆ ಚುಕ್ಕೆ ರೋಗ ಅಂತ ಹೇಳಿ ಬಂದು ಎಲ್ಲ ಅಡಿಕೆದಾರಿಗೆ ಭಾಳ ಪ್ರಾಬ್ಲಮ್ ಆಗಿದೆ, ಭಾಳ ಕಡೆ ಮತ್ತೂ ಜಾಸ್ತಿ ಆಗಿದೆ. ಮೊದಲು ಕೇವಲ ನಾವು ಕೊಳೆ ರೋಗ ಅಂತ ಮಾತ್ರ ಗೊತ್ತಿತ್ತು ಅಡಿಕೆ ಇವರಿಗೆ, ಎಲೆ ಚುಕ್ಕೆ ರೋಗ ಅಷ್ಟೊಂದು ಪ್ರಾಬ್ಲಮ್ ಮಾಡ್ತದೆ ಅಂತ ಹೇಳತಕ್ಕಂಥ ಗೊತ್ತೇ ಇರಲಿಲ್ಲ. ಈಗ 2-3 ವರ್ಷದಿಂದ ಕಂಪ್ಲೀಟ್ ಎಲೆ ಚುಕ್ಕೆ ರೋಗಗಳು ಕೂಡ ಬಂದು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಈಗ ಎಲ್ಲಿ ಯಾವ ತೋಟದಲ್ಲಿ ಎಲೆ ಚುಕ್ಕೆ ರೋಗಗಳು ಬಂದು ಗರಿಗಳೆಲ್ಲ ಒಣಗಿ ಅಥವಾ ಮತ್ತೆ ಸಿಂಗಾರ ಒಣಗುವ ರೋಗ ಬಂದಿರ್ತದೆ, ಅದು ಕೂಡ ಒಂದು ಶಿಲೀಂಧ್ರದಿಂದ ಬರುವಂತೂ ಎಲೆ ಚುಕ್ಕೆ ರೋಗಗಳು ಒಂದು ಕೊಲೆಟೋಟ್ರೈಕಮ್ ಶಿಲೀಂಧ್ರದಿಂದ ಬರ್ತಾ ಇದೆ, ಅದರಿಂದ ಅದು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಅದು ಎಲ್ಲಿ ತೋಟದಲ್ಲಿ ಆಲ್ರೆಡಿ ಬಂದು ಈಗ ಇದಾಗಿದೆಯೋ ಅಲ್ಲಿ ನಾವು ಹೇಳೋದು ಅಂತಂದರೆ ಈಗ ಆಲ್ರೆಡಿ ಒಣಗಿ ಎಲೆಗಳು ಜೋತು ಬಿದ್ದಿದ್ದಾವೆ, ಮತ್ತು ನಿಮ್ಮ ಹೂವು ಸಿಂಗಾರಗಳು ಅಲ್ಲೇ ಒಣಗಿ ಆಗಿದ್ದಾವೆ. ಈ ಮಳೆಗಾಲ ಪ್ರಾರಂಭವಾಗೋದ್ರೊಳಗೆ ಅದನ್ನು ತೆಗೆದುಕೊಳ್ಬೇಕು. ತೆಗೆದು ನೀವು ಗೊಬ್ಬರ ಗುಂಡಿಗೆ ಹಾಕಿ ಇಲ್ಲ ಅದನ್ನು ಸುಟ್ಟ ಇದನ್ನು ಮಾಡ್ಕೊಳ್ಳಿ, ನಿಮ್ಮ ತೋಟದಿಂದ ಒಂದು ಸ್ವಚ್ಛತೆಯನ್ನು ಮಾಡ್ಕೋಬೇಕು, ಅದನ್ನು ತೆಗೆದು ಆಮೇಲೆ ಸ್ಪ್ರೇ ಮಾಡಿ. ಯಾಕೆ ಅಂತಂದರೆ ಈಗ ಸ್ಪ್ರೇ ಮಾಡಬೇಕಾದ್ರೆ ನಾವು ತಗೊಂಡಿಲ್ಲ ಅಂದರೆ ಅಲ್ಲಿ ಇನಾಕುಲಮ್ ಅಲ್ಲೇ ಇರ್ತದೆ, ಇದು ಕಂಪ್ಲೀಟ್ ಸಾಯೋದಿಲ್ಲ. ಯಾಕೆಂದರೆ ನಾವು ಅಡಿಕೆಯಲ್ಲಿ ನಾವು ಎಲ್ಲ ಇದನ್ನು ಮಾಡಿ ಕಂಪ್ಲೀಟ್ ತಾಗುವಾಗ ಹೊಡಲಿಕ್ಕೆ ಬರೋದಿಲ್ಲ. ಇದು ಒಂದು ಸಿಸ್ಟಮಿಕ್ ಫಂಜಿ, ಇದು ಕಾಂಟ್ಯಾಕ್ಟ್ ಫಂಜಿಸೈಡು, ಮತ್ತು ಎಲ್ಲ ಕಡೆ ನಮಗೆ ಮಿಸ್ ಆಗೇ ಆಗಿರ್ತದೆ, ಅಲ್ಲಿ ಸರ್ವೈವ್ ಆಗ್ತದೆ. ಹಾಗಾಗಿ ಒಣ ಎಲೆಗಳು ಎಲ್ಲಿ ಆಲ್ರೆಡಿ ಇದಾಗ್ಬಿಟ್ಟಿದೆ ಅಂಥ ಎಲೆಗಳನ್ನು ತೆಗೆದು, ರೋಗ ಬಂದು ಲಾಸ್ಟ್ ಇಯರ್ ಎಲೆಚುಕ್ಕೆ ರೋಗ ಬಂದು ಹೋಗಿದೆಯಲ್ಲ, ಅಂಥ ತೋಟದಲ್ಲಿ ಎಲೆಚುಕ್ಕೆ ರೋಗಗಳು ಬಂದಿರತಕ್ಕಂಥ ಈ ಒಣಗಿರ್ತಕ್ಕಂಥ ಎಲೆಗಳನ್ನು ತೆಗೆದು ಆದಷ್ಟು ತಮ್ಮ ಗಾರ್ಡನಿಂದ ಅಲ್ಲಿ ಹಾಕಬೇಡಿ. ಕೆಳಗಡೆ ಏನು ಮಾಡ್ತಾ ಇದ್ರು, ನಮ್ಮಲ್ಲಿ ಸೋಗೆಯನ್ನು ತೆಗೆದು ತೋಟದಲ್ಲಿ ಮುಚ್ತಾ ಇದ್ವಿ. ರೋಗ ಇಲ್ಲೋದಾಗ ತೊಂದರೆ ಇಲ್ಲ, ಈಗ ಏನಾಗಿದೆ, ಆ ರೋಗ ಬಂದಿರೋದು ಎಲೆಚುಕ್ಕೆ ರೋಗ ಅಲ್ಲೇ ಇರುತ್ತದೆ, ಅದ್ರ ಮೇಲೆ ಇರತಕ್ಕಂಥ ಸ್ಪೋರ್ಗಳು ಮತ್ತೆ ಈಗ ಮಳೆ ಬಂದಮೇಲೆ ಹೊಡ್ಕೊಂಡು ನಿಮಗೆ ಮತ್ತೆ ಎಲೆಚುಕ್ಕೆ ರೋಗ ಮತ್ತೆ ನಿಮ್ಮ ಸಸಿಗಳಲ್ಲಿ ಎಲೆಗಳಲ್ಲಿ ಇದಕ್ಕೆ ಎಲ್ಲ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಇಂಪಾರ್ಟೆಂಟು. ಅದಕ್ಕೆ ಈ ವರ್ಷದಲ್ಲೆಲ್ಲ ಹೇಳ್ತಾ ಇದ್ದೇವೆ ನಾವು, ಆದಷ್ಟು ನೀವು ಎಲ್ಲಿ ಎಲೆಚುಕ್ಕೆ ರೋಗನೂ ಬಂದಿತ್ತು ಲಾಸ್ಟ್ ಇಯರು ಅಲ್ಲಿ ಕೊಳೆ ರೋಗಕ್ಕೆ ಹೇಗಿದ್ರು ನೀವು ಈಗ ಹೊಡಿಲೇಬೇಕು. ನಿಮ್ಮ ಬೋರ್ಡೋ ಮಿಕ್ಸರ್ನ ಮದ್ದನ್ನು ಹೊಡಿತಾ ಇರ್ತಿದ್ರೆ ಈಗ ಅದನ್ನು ಹೊಡಿಲೇಬೇಕು. ಈಗ ಅದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡ್ಕೊಳ್ಳಿ, ಒಮ್ಮೆ ಎಲ್ಲ ಕ್ಲೀನ್ ಮಾಡಿ ಅದನ್ನು ಸುಟ್ಟು ಹಾಕ್ಕೊಂಡೋದು ಬೆಸ್ಟು. ಆದಷ್ಟು ನಿಮ್ಮ ತೋಟದಿಂದ ತೆಗೆದು ಎಲ್ಲ ರೋಗ ಬಂದಿರತಕ್ಕಂಥ ಪಾರ್ಟ್ಗಳು ಎಲ್ಲೆಲ್ಲಿ ರೋಗ ಬಂದು ಅಲ್ಲೇ ಬಿದ್ದಿರ್ತದೆ ಒಣಗಿರ್ತದೆ ಅದನ್ನು ತೆಗೆದು ಒಮ್ಮೆ ನೀವು ತೋಟವನ್ನು ಸ್ವಚ್ಛ ಮಾಡಿ ಆಮೇಲೆ ಒಂದು ಬೋರ್ಡೋ ಮಿಕ್ಸರ್ನ ಹೊಡಿಬೇಕಾದ್ರೆ ನಿಮ್ಮ ಗೊನೆಗೆ ಮಾತ್ರ ಅಲ್ಲ, ನೀವು ಇದಕ್ಕೂ ಕೂಡ ಕೊಟ್ಟುಕೊಂಡ್ರೆ ಒಳ್ಳೆಯದು. ಎಲ್ಲಿ ಎಲೆಚುಕ್ಕೆ ರೋಗ ಬಂದಿತ್ತು ಲಾಸ್ಟ್ ಇಯರ್, ಎಲ್ಲ ತೋಟಕ್ಕೂ ಬೇಕಂತಲ್ಲ, ಎಲ್ಲಿ ಎಲೆಚುಕ್ಕೆ ರೋಗ ಬಂದಿದೆ, ಭಾಳ ತೋಟಗಳಲ್ಲಿ ಬಂದಿತ್ತು ಲಾಸ್ಟ್ ಇಯರ್ ಎಲೆಚುಕ್ಕೆ ರೋಗ ಸಿವಿಯರ್ ಆಗಿತ್ತು, ಅಲ್ಲಿ ಎಲ್ಲ ನಾವು ಹೇಳೋದು ಅಂತಂದರೆ ನೀವು ಈಗ ಬೋರ್ಡೋ ಮಿಕ್ಸರನ್ನು ಸ್ಪ್ರೇ ಮಾಡಬೇಕಾದ್ರೆ ಅಡಿಕೆಗೆ ಮತ್ತು ಗರಿಗಳಿಗೂ ಕೂಡ ಸ್ಪ್ರೇ ಮಾಡ್ಕೊಳ್ಳುವುದು ಒಳ್ಳೆಯದು. ಗರಿಗಳಿಗೂ ಸ್ಪ್ರೇ ಮಾಡ್ಕೊಳ್ಳಿ. ನಿಮ್ಮ ಕೆಳಗಡೆ ಇರತಕ್ಕಂಥ ಕೆಲವೊಂದು ಅಡಿಕೆ ಇನ್ನೂ ಬಂದಿಲ್ಲ, ಬಟ್ ಗರಿಗಳಿದ್ದಾವೆ, ಅವಕ್ಕೂ ಎಲ್ಲ ಸ್ಪ್ರೇ ಮಾಡ್ಕೊಳ್ಳೋದು. ಯಾಕೆಂತಂದರೆ ಇದರಿಂದ ಒಂದನೇದಾಗಿ ಎಲೆಚುಕ್ಕೆ ರೋಗ ಕಡಿಮೆ ಆಗ್ತದೆ, ಇದನ್ನು ಮಾಡ್ಬೋದು. ಮತ್ತೊಂದು ಕೊಳೆ ರೋಗಕ್ಕೂ ಇದು ಉತ್ತಮ. ಮತ್ತೆ ಕೊಳೆ ರೋಗದಲ್ಲಿ ಎಲ್ಲಿ ಲಾಸ್ಟ್ ಇಯರ್ ಬಂದಿದ್ದರೂ ನಿಮ್ಗೆ ಗೊತ್ತಿದೆ ಶಿರಕೊಳೆ ರೋಗ ಬರ್ತದೆ, ಶಿರಕೊಳೆ ರೋಗಕ್ಕೂ ಕೂಡ ಇದು ಒಳ್ಳೆ ಉತ್ತಮ ಆಗ್ತದೆ. ಶಿರಕೊಳೆ ರೋಗಕ್ಕೂ ಮತ್ತು ಒಮ್ಮೆ ಬಂದ ಮೇಲೆ ಈ ಫೈಟೋಪ್ತರ ನೀವು ಹೇಳ್ತಾ ಇದ್ರಿ, ರೋಗ ಬಂದ ಮೇಲೆ ಯಾಕೆ ನಾವು ಹಾಕ್ಕೊಂಡ್ರೆ ಸಾಕಲ್ಲ ಅಂಥೇಳಿ ರೈತರಿಗೂ ಇರ್ತದೆ. ಹಾಗೆ ಕೊಡ್ತೀವಿ ನಾವು ಯಾವಾಗ ಈ ನಮ್ಮ ತರಕಾರಿಯಲ್ಲಿ ಅಥವಾ ಇದರೊಳಗೆ ನಾವು ಹಾಗೆ ನೋಡ್ತಾ ಇರ್ತೀವಿ, ಎಲ್ಲ ರೋಗ ಬಂದ ಮೇಲೆ ನಾವು ಇಮಿಡಿಯೇಟ್ ಹೊಡಿಬೋದು. ಆದರೆ ಈ ಈ ಬೆಳೆಯಲ್ಲಿ ನಮಗೆ ಗೊತ್ತಿದೆ, ಒಮ್ಮೆ ರೋಗ ಬಂದ ಮೇಲೆ ನಮಗೆ ಗೊತ್ತಾಗೋದಿಲ್ಲ, ಇಮಿಡಿಯೇಟ್ಲಿ ಗೊತ್ತಾಗೋದಿಲ್ಲ, ಕೆಳಗಡೆ ಬಿದ್ದ ಮೇಲೆ ಗೊತ್ತಾಗಬೇಕು. ಆಮೇಲೆ ಅಲ್ಲಿ ನಾವು ಸ್ಟಾರ್ಟ್ ಮಾಡಲಿಕ್ಕೆ ಆ ಟೈಮಲ್ಲಿ ಮಳೆ ಶುರುವಾಗಿರ್ತದೆ, ನಮಗೆ ಹೊಡಿಲಿಕ್ಕೆ ಟೈಮ್ ಸಿಗೋದಿಲ್ಲ, ಎದುರು ಸಿಗೋದಿಲ್ಲ, ಆ ಟೈಮಲ್ಲಿ ಹೊಡಿಲಿಕ್ಕೆ ಆಗೋದಿಲ್ಲ ಇಮಿಡಿಯೇಟ್ ಈಗ ಕೊಳೆ ಬಂದಾಗ. ಹಾಗೆ ಆಗ ವಿದಿನ್ ಒಂದು ವಾರದಲ್ಲಿ ಅಷ್ಟೊಂದು ಸ್ಪ್ರೆಡ್ ಆಗಿಬಿಡ್ತದೆ ಈ ಫಂಗಸ್ಸಿಗೆ ಪೂರಕವಾದ ವಾತಾವರಣ ಇದ್ದಾಗ, ಒಂದು ವಾರದಲ್ಲಿ ಇದು ಕಂಪ್ಲೀಟ್ ಸ್ಪ್ರೆಡ್ ಆಗ್ತದೆ. ಹಾಗಾಗಿ ಆದಷ್ಟು ನಾವು ಮುಂಜಾಗ್ರತಾ ಕ್ರಮವಾಗಿ, ಯಾಕೆಂದರೆ ನಮ್ಮ ತೋಟದಲ್ಲಿ ಬಂದೇ ಬರ್ತದೆ, ಮಳೆ ಬಂದರೆ ಬಂದೇ ಬರ್ತದೆ ಅಂತ ಗೊತ್ತಿದೆಯಲ್ಲ, ಹಾಗಾಗಿ ಆದಷ್ಟು ನೀವು ಮುಂಜಾಗ್ರತಾ ಕ್ರಮವಾಗಿ ಮೇ ಎಂಡು ಅಥವಾ ಜೂನ್ನಲ್ಲಿ, ಜೂನ್ ಫಸ್ಟ್ ವೀಕ್ ಮಳೆ ಸ್ಟಾರ್ಟ್ ಆಗೋ ಮೊದಲು ನೀವು ಇದನ್ನು ಪ್ರೇ ಮಾಡಿಕೊಂಡ್ರೆ ಭಾಳಷ್ಟು ಉತ್ತಮ. ಅಟ್ಲೀಸ್ಟ್ ಒಂದು 35-40 ದಿನದವರೆಗೆ ತೊಂದರೆ ಇಲ್ಲ. ಕೆಲವೊಮ್ಮೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಜೋರಾಗಿ ಮತ್ತೆ ಪೂರಕ ಆಗಿದೆ ಅಂತಂದರೆ 30-35 ದಿನಕ್ಕೆ ಮತ್ತೆ ಕೊಳೆ ಬರುವಂಥ ಸಾಧ್ಯತೆ ಇರ್ತದೆ. ಆದರೆ ಅದೇ ನೀವು ಒಂದನೇದಾಗಿ ಎಲ್ಲ ಈ ಸ್ವಚ್ಛತಾವನ್ನು ಕಾಪಾಡ್ಕೋಬೇಕು. ಲಾಸ್ಟ್ ಇಯರ್ ಬಂದಿರತಕ್ಕಂಥ ಕೊಳೆ ಶಿರ ಕೊಳೆ ಬಂದು ಅಥವಾ ಸುಳಿ ಕೊಳೆ ಬಂದಿರತಕ್ಕಂಥ ಮರಗಳು ಅಲ್ಲೇ ಇರ್ತವೆ ಒಣಗಿದ್ದು, ಅದ್ರ ಮೇಲೆ ಫಂಗಸ್ ಇರ್ತದೆ. ಸೊ ಅದನ್ನೆಲ್ಲ ತೆಗೆದುಹಾಕ್ಕೊಡ್ಬೇಕು. ಈಗ ಮಳೆಗಾಲದಲ್ಲಿ ಮಳೆಗಾಲ ಪ್ರಾರಂಭವಾಗ ಮೊದಲು ನಾವು ಅದನ್ನೆಲ್ಲ ತೋಟದಿಂದ ತೆಕ್ಕೊಳ್ಬೇಕು. ಈಗ ನಾನು ಎಷ್ಟೋ ತೋಟದಲ್ಲಿ ನೋಡಿರ್ತೇನೆ, ಈಗ ಲಾಸ್ಟ್ ಡಿಸೆಂಬರ್ದಲ್ಲಿ ಎಲ್ಲ ಅದರೊಳಗೆಲ್ಲ ಕೆಲವೊಂದು ಮರಗಳೆಲ್ಲ ಗರಿಗಳೆಲ್ಲ ಒಣಗಿ ಅಲ್ಲೇ ನಿಂತ್ಕೊಂಡಿದೆ. ಅದು ಎಲೆಚುಕ್ಕೆ ರೋಗ ಅಲ್ಲ, ಇವನ್ ಕೆಲವೊಮ್ಮೆ ಎಲೆಚುಕ್ಕೆ ರೋಗ ಬರದೇ ಹೋಗದಂಥ ಇದರೊಳಗು ಈ ಸುಳಿ ಕೊಳೆ ರೋಗ ಬಂದಿದ್ದು ಅಲ್ಲೇ ಇದೆ. ಸೊ ಅದರೊಳಗೆಲ್ಲ ಈ ಶಿಲೀಂಧ್ರದ ಕಣಗಳು ಇದ್ದೇ ಇರ್ತವೆ. ಸೊ ಅದು ಮಳೆ ಬಂದಾಗ ಆ್ಯಕ್ಟಿವೇಟ್ ಆಗಿ ಮತ್ತೆ ಈಗ ಜಾಸ್ತಿ ಇನಾಕುಲಮ್ ಜಾಸ್ತಿ ಆಗ್ತದೆ. ಸೊ ಒಂದನೇದಾಗಿ ಅಂತಂದರೆ ನಾವು ಈಗ ಈ ಸೋರ್ಸ್ ಅಂತ ಹೇಳ್ತೀವಲ್ಲ, ರೋಗಾಣುಗಳ ಸೋರ್ಸ್ಗಳನ್ನು ಕೂಡ ಕಡಿಮೆ ಮಾಡ್ಕೋಬೇಕು. ಈ ರೋಗಾಣುಗಳನ್ನು ಇಟ್ಕೊಂಡು ಎಲ್ಲ ಇಟ್ಕೊಂಡು ನಾವು ಎಷ್ಟೇ ಮದ್ದು ಹಾಕ್ತೀವಿ ಅಂತಂದು ಕೇಳೋದಕ್ಕಿಂತ ರೋಗಾಣುಗಳು ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ಕಂಪ್ಲೀಟ್ ಎಲ್ಲ ಮಾಡಲಿಕ್ಕೆ ಆಗ್ತದೆ ಅಂತಲ್ಲ, ಎಷ್ಟು ಅಟ್ಲೀಸ್ಟ್ ಮಾಡುವಷ್ಟು ನಮ್ಮ ಹತ್ರ ಆದಷ್ಟನ್ನು ಕೆಲವೊಂದನ್ನು ನಾವು ತೆಗೆದುಕೊಂಡು ಆಮೇಲೆ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು. ಸರಿ, ಈಗ ನೀವು ಕೊಳೆ ರೋಗದ ಬಗ್ಗೆ ಮಾತಾಡಿದ್ರಿ, ಅದರ ಜೊತೆ ಅದು ಸಿವಿಯರ್ ಆಗುವಂಥದ್ದು ಶಿರಕೊಳೆ ರೋಗ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ. ಈಗ ಈ ಕೊಳೆ ರೋಗಕ್ಕೆ ಔಷಧಿ ಹೊಡೆಯದಿದ್ದರೆ ಇದರಿಂದಲೇ ಶಿರಕೊಳೆ ರೋಗ ಬರುವಂಥದ್ದು ಹೇಗೆ? ಈ ಕೊಳೆ ರೋಗ ಯಾವಾಗ ಜಾಸ್ತಿ ಇರ್ತದೋ ನೀವು ನೋಡಿರಬೇಕು, ರೈತರಿಗೂ ಗೊತ್ತಿದೆ, ಯಾವ ವರ್ಷ ನಿಮ್ಮಲ್ಲಿ ಕೊಳೆ ರೋಗ ಬಂದು ಯಾವ ಏರಿಯಾದಲ್ಲಿ ತೋಟದಲ್ಲಿ, ಅವರದ್ದೇ ಕೆಲವೊಂದು ತೋಟಗಳಲ್ಲಿ ಇದ್ದರೆ ರೈತರದ್ದು ನೋಡಿರ್ತಾರೆ, ಅಲ್ಲಿ ಎಲ್ಲಿ ಜಾಸ್ತಿಯಾಗಿ ಕೊಳೆ ರೋಗ ಬಂದು ಉದುರ್ತಾ ಇತ್ತೋ ಆ ತೋಟದಲ್ಲೇ ಮುಂದೆ ಶಿರಕೊಳೆ ರೋಗ ಬರ್ತದೆ. ಅದು ಶಿರಕೊಳೆ ಸುಳಿಕೊಳೆನೂ ಅದೇ ಟೈಮಲ್ಲಿ ಅದೇ ತೋಟದಲ್ಲಿ ಜಾಸ್ತಿ ಬರ್ತದೆ. ಯಾಕೆಂತಂದರೆ ಇದೇ ಫಂಗಸ್ಸು, ಅದು ಮಳೆಗಾಲದಲ್ಲಿ ಇನ್ಫೆಕ್ಷನ್ ಆಗಿರ್ತದೆ, ಅದೇ ಟೈಮಲ್ಲೇ ಇನ್ಫೆಕ್ಷನ್ ಆಗಿರ್ಬೋದು, ಆದರೆ ಆವಾಗ ಆಗೋದಿಲ್ಲ, ಒಳಗಡೆಯಿಂದ ನಮ್ಗೆ ಕಾಣೋದಿಲ್ಲ. ಸುಳಿಕೊಳೆ ಬಂದಿದ್ದು ಒಳಗಡೆ ಕೊಳಿತಾ ಇರ್ತದೆ, ನಮಗೆ ಕಾಣಬೇಕಾದ್ರೆ ಅದು ಆಲ್ರೆಡಿ ಒಳಗಡೆ ಕೊಳತು ಮೇಲ್ಗಡೆ ಒಣಗಿದ ಮೇಲೆ ಗೊತ್ತಾಗ್ತದೆ, ಅಲ್ಲಿವರೆಗೆ ನಮಗೆ ಗೊತ್ತಾಗೋದಿಲ್ಲ, ಅದೇ ಪ್ರಾಬ್ಲಮ್ಮು. ಅದಕ್ಕಾಗಿ ನಾವು ಏನು ಮಾಡ್ತೇವೆ ಅಂತಂದರೆ ಈಗ ಮೊದಲೇ ಹೊಡ್ಕೊಳ್ಳೋದು ಬೆಸ್ಟು. ಯಾಕೆಂದರೆ ಒಮ್ಮೆ ಬಂದರೆ ಈ ಸುಳಿಕೊಳೆ ರೋಗ ಮತ್ತು ಶಿರಕೊಳೆ ರೋಗ ಅದು ನಾವು ಲಕ್ಷಣಗಳನ್ನು ನೋಡಿ ಆಮೇಲೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಅದನ್ನು ಉಳಿಸ್ಕೊಳ್ಳೋದು ಭಾಳ ಕಷ್ಟ. ನಾವು ಭಾಳಷ್ಟು ಕಡೆ ನೋಡಿದ್ದೀವಿ, ರೈತರು ಹೇಳ್ತಾ ಇದ್ರು ಕೆಳಗಡೆ ಇದನ್ನು ಹಾಕಿದ್ರೆ ನಾವು ಉಳಿಸ್ಕೊಳ್ಬೋದು ಮರ ಅಂತೇಳಿ, ಭಾಳ ಕಷ್ಟ ನಾವು ನೋಡಿದ್ದೀವಿ. ಈ ತೆಂಗಿನಲ್ಲಾದರೆ ನಾವು ಹೇಗೋ ಮಾಡಿ ಉಳಿಸ್ಕೊಳ್ತೇವೆ. ಇನಿಷಿಯಲ್ ಬಂದಿರತಕ್ಕಂಥ ಸುಳಿಕೊಳ್ಳೆ ರೋಗವನ್ನು ತೆಂಗಿನಲ್ಲಿ ಕೂಡ ಈ ಫೈಟೋಪ್ತರ ಸುಳಿಕೊಳ್ಳೆ ಮಾಡ್ತದೆ, ಅದನ್ನು ತೆಗೆದು ರೈತರು ಕಟ್ ಮಾಡಿ ಉಪ್ಪು ಹಾಕಿ ಏನು ಮಾಡ್ತಿದ್ರು, ಅದಾಗ ನಾವೀಗ ಬೋರ್ಡೋ ಪೇಸ್ಟ್ ಹೊಡೆದು ನೀವು ಅದನ್ನು ಮಾಡ್ಕೊಳ್ಬೋದು. ಆದರೆ ಇದರೊಳಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ಅಡಿಕೆ ಮರದಲ್ಲಿ ಮೇಲೆ ಹತ್ತಿ ಆ ಸುಳಿ ತೆಗೆದು ಅದನ್ನು ಕಟ್ ಮಾಡೋದಕ್ಕೆ ತಕ್ಕ ಅಡಿಕೆ ಮರನೇ ಬಿಡುತ್ತದೆ. ಹೌದು. ಸೊ ಹಾಗಾಗಿ ಆದಷ್ಟು ನಾವು ಮುಂಜಾಗ್ರತಾ ಕ್ರಮ ವಹಿಸ್ಕೊಳ್ಳೋದು ಚಲೋದು. ಎಲ್ಲಿ ನಮ್ಮ ತೋಟದಲ್ಲಿ ಆದಷ್ಟು ಬರದೆ ಹೋದಾಗೆ ಮಾಡ್ಕೊಳ್ಳೋದು. ಈಗ 1% ಬಂದರೆ ಏನು ತೊಂದರೆ ಇಲ್ಲ, ಈಗ ಒಂದು 10% ಮರ ಹೋತು ಅಂತಂದರೆ ನಮಗೆ ಅಷ್ಟು ಲೋಕಸಾನ ಆಗ್ತದೆ. ಸೊ ಹಾಗಾಗಿ ನಾವು ಆದಷ್ಟು ಅದನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಮುಂಜಾಗ್ರತಾ ಕ್ರಮವಾಗಿ ಈ ಶಿರಕೊಳೆ ರೋಗ, ಈ ಕೊಳೆ ರೋಗಕ್ಕೆ ಮಾಡುವಂತಹ ಔಷಧಿಯನ್ನೇ ನಾವು ಅದಕ್ಕೂ ಮಾಡ್ಕೊಳ್ಬೇಕು, ಮುಂಜಾಗ್ರತೆ ವಹಿಸ್ಕೋಬೇಕು. ಎಸ್ಪೆಷಲಿ ಈಗ ಮೊದಲನೇ ಸಲ ಇದ್ದಾಗ ನೀವು ಕ್ಲೀನ್ ಮಾಡ್ಕೊಳ್ಳಿ, ಇದು ಮಾಡಿ. ಲಾಸ್ಟ್ ಇಯರ್ ನಿಮ್ಮಲ್ಲಿ ಎಲ್ಲಿ ಶಿರಕೊಳೆ ರೋಗ ಮತ್ತು ಸುಳಿಕೊಳೆ ರೋಗ ಬಂದು ಮರಗಳೆಲ್ಲ ಇದ್ವು ಅದನ್ನು ತೆಗೆದು ಆ ತೋಟದಲ್ಲಿ ನೀವು ಸುಳಿಗಳಿಗೂ ಹೊಡ್ಕೊಳ್ಳಿ, ಬರೀ ಅಡಿಕೆಗೊಂದಲ್ಲ, ಸುಳಿಗಳಿಗೂ ಹೊಡ್ಕೊಳ್ಳಿ. ಇಲ್ಲ ನಿಮ್ಮ ತೋಟದಲ್ಲಿ, ನಮ್ಮ ತೋಟದಲ್ಲಿ ಏನು ಸುಳಿಕೊಳೆ ಬಂದಿಲ್ಲ, ನಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ತೋಟದಲ್ಲಿ ಕೂಡ ನೀವು ಎರಡನೇ ಸ್ಪ್ರೇ ಮಾಡುವಾಗ ಅಥವಾ ಮೂರನೇ ಸ್ಪ್ರೇ ಮಾಡುವಾಗ ಮಳೆ ಜಾಸ್ತಿ ಆಗಿದೆ ಹೇಳೋ ಸಂದರ್ಭದಲ್ಲಿ ನೀವು ಒಂದು ಸ್ಪ್ರೇಯನ್ನು ಅದಕ್ಕೂ ಕೊಟ್ಕೊಳ್ಳಿ ಮೇಲ್ಗಡೆ. ಸೊ ಯಾಕೆಂತಂದರೆ ಲಾಸ್ಟ್ ಎಂಡಲ್ಲಿ ಯಾವಾಗ ಅಡಿಕೆ ದೊಡ್ಡದಾಗ್ಬಿಡ್ತದಲ್ಲ, ಅಡಿಕೆ ಬೆಳೆದ ಮೇಲೆ ಅಡಿಕೆಗಿಂತ ಹೆಚ್ಚಿಗೆ ಇನ್ಫೆಕ್ಷನ್ ಮೇಲ್ಗಡೆ ಸುಳಿಗೆ ಆಗ್ತದೆ, ಇಲ್ಲ ಹಳೆ ಮೇಲೆ ಇನ್ಫೆಕ್ಷನ್ ಒಳಗಡೆ ಇರತಕ್ಕಂಥ ಸಿಂಗಾರ ಮತ್ತು ಹಳೆಗಳಿದ್ದ ಒಳಗಡೆ ಹೋಗ್ತದೆ ಇನ್ಫೆಕ್ಷನ್ ಫೈಟೋಪ್ತರದಿಂದ ನಾವು ನೋಡಿದ್ದೇವೆ. ಆವಾಗ ಹಳೆ ಅಡಿಕೆ ಬೆಳೆದ ಮೇಲೆ ಹೆಚ್ಚಿಗೆ ಇನ್ಫೆಕ್ಷನ್ ಆದರೆ ಅಡಿಕೆ ಬೀಳೋದಿಲ್ಲ, ಈ ಎಳೆತ ಇದ್ದಾಗ ಜಾಸ್ತಿ ಬೀಳ್ತದೆ. ಜಾಸ್ತಿ ಬೆಳೆದ ಮೇಲೆ ಅಲ್ಲಿ ಇನ್ಫೆಕ್ಷನ್ ಅಷ್ಟು ಆಗೋದಿಲ್ಲ, ಆವಾಗ ಇನ್ಫೆಕ್ಷನ್ ಎಲ್ಲ ಆಗೋದು ಮೇಲ್ಗಡೆ ಎಲೆ ಮತ್ತು ಸುರಿಗಳಿಗೆ. ಅದು ಸರಿ. ಹಾಗಾಗಿ ಎರಡನೇ ಸ್ಪ್ರೇ ಕೊಡುವಂತಹ ಅಥವಾ ಮೂರನೇ ಸ್ಪ್ರೇ ಕೊಡಬೇಕಾದ್ರೆ ನೀವು ಎಲ್ಲ ಸುಳಿಗಳಿಗೆ ಮತ್ತೆ ಇದಕ್ಕೂ ಕೊಟ್ಕೊಂಡ್ರೆ ಒಳ್ಳೆಯದು. ಅದರಿಂದ ಎಲ್ಲಿ ನಿಮ್ಮ ಸುಳಿಕೊಳೆ ಬೋಗ ಬಂದು ಹೋಗ್ತಾ ಇರ್ತದಲ್ಲ ಜಾಸ್ತಿ ಏರಿಯಾದಲ್ಲಿ, ಅಂದು ಕೆಲವೊಂದು ಏರಿಯಾದಲ್ಲಿ ಹಾಗಾಗುತ್ತೆ, ಎಲ್ಲಿ ನಿಮ್ಮಲ್ಲಿ ಗೊಳಲು ಪ್ರದೇಶ ಇದೆ ಜಾಸ್ತಿ, ಅಂದರೆ ತೋಟದಲ್ಲಿ ಬೇರೆ ಮರ ಇರ್ತದೆ, ಬೆಳಲಿಕ್ಕೆ ಸರಿ ಆಡೋದಿಲ್ಲ, ಗಾಳಿ ಆಗ್ತದೆ, ಅಂಥ ಪ್ರದೇಶದಲ್ಲಿ ಜಾಸ್ತಿಯಾಗಿ ಈ ಫಂಗಸ್ಸಿನ ಈ ಸುಳಿಕೊಳೆ ಸಿರಕೊಳೆಗೆಲ್ಲ ಬರ್ತದೆ, ಅಥವಾ ಡ್ರೈನೇಜ್ ಸರಿಯಾಗಿಲ್ಲ, ನೀರೆಲ್ಲ ನಿಲ್ತಾ ಇದೆ, ಅಂಥ ಸಂದರ್ಭದಲ್ಲಿ ಫೈಟೋಪ್ತರ ಜಾಸ್ತಿ ಇದ್ದೇ ಇರ್ತದೆ. ಸೊ ಅಂಥ ಒಂದು ಜಾಗದಲ್ಲಿ ನಾವು ಅದನ್ನು ಇದನ್ನು ಮಾಡ್ಕೊಳ್ಬೇಕು ಒಳ್ಳೆಯದು. ನೀವು ಸುಳಿಗಳಿಗೂ ಕೂಡ ಹೊಡ್ಕೊಬಿಡಿ, ಸುಳಿ ಮತ್ತೆ ಇದಕ್ಕೆ ಎಲ್ಲದಕ್ಕೂ ಹೊಡ್ಕೊಂಡ್ರೆ ಒಳ್ಳೇದು. ಈಗ ಹೊಡ್ಕೊಳ್ಳುವ ಬಗ್ಗೆ ಹೇಳುದಿದ್ರೆ, ಈಗ ಮೊದಲನೇದಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಹೊಡ್ಕೊಂಡ್ರೆ ನಾವು ಇನ್ನೂ ಒಂದು ಅಂದ್ರೆ 3 ಅಥವಾ 4ರವರೆಗೆ ಹೋಗ್ಬೇಕಾಗ್ತದ, 4 ಸಲ ಹೊಡಿಬೇಕಾಗ್ತದ? ಇಲ್ಲ ಇಲ್ಲ, ಇದು ಈಗ ಕರೆಕ್ಟ್ ಆಗಿ ಹೊಡೆದ್ರಿ ಒಂದು ಅದು ಅಫ್ಕೋರ್ಸ್ ನಮ್ಮಲ್ಲಿ ಈಗ ವಾತಾವರಣ ನಾವು ಹೇಳಲಿಕ್ಕೆ ಆಗ್ತಾ ಇಲ್ಲ, ಬಹಳ ಚೇಂಜ್ ಆಗ್ಬಿಡ್ತದೆ. ಒಮ್ಮೊಮ್ಮೆ ಬಂತು ಅಂದ್ರೆ ಒಂದು 4 ದಿನ ಬಹಳ ಮಳೆ ಬಂದ್ಬಿಡ್ತದೆ, ಕಡೆ ಮಳೆನೆ ಇರೋದಿಲ್ಲ, ಹೀಗೆ ಆಗ್ತಾ ಇದೆ. ಅದು ನಮ್ಮ ಕೈಯಲ್ಲಿ ಬಹಳ, ನಿಮ್ಗೆ ಗೊತ್ತಿದೆ ಈಗ ಬಹಳಷ್ಟು ಹಾಗೆ ಆಗಿದೆ ಬಹಳ ಕಡೆ. ಸೊ ಹಾಗಾಗಿ ಆದ್ರೆ ಆದಷ್ಟು ನಮ್ಮ ಇದನ್ನು ನೋಡಿದಾಗ ಮಳೆ ಇದ್ದಾಗ ಸುಮಾರು ಒಂದು 30-35 ದಿನದಿಂದ 2 ಸಲ ಹೊಡ್ಕೊಂಡ್ರೆ ಸುಮಾರು ಎಲ್ಲ ಸರಿಯಾಗಿ ಇದು ಮಾಡ್ಬೋದು. ಇನ್ನು ಮಳೆ ಅಕಸ್ಮಾತ್ ಕೆಲವೊಮ್ಮೆ ಬಂದೇ ಇಲ್ಲ, ಜೂನ್ ಜುಲೈದಲ್ಲಿ ಮಳೆ ಆಗಿಲ್ಲ, ಮತ್ತೆ ಸೆಪ್ಟೆಂಬರ್ದಲ್ಲಿ ಜಾಸ್ತಿ ಮಳೆ ಆಗ್ಬಿಡ್ತು, ಅಂತ ಸಂದರ್ಭದಲ್ಲಿ ನಾವು ಮತ್ತೆ ಹೊಡಿಬೇಕಾಗ್ತದೆ. ಯಾಕೆಂತಂದ್ರೆ ಸೆಪ್ಟೆಂಬರ್ದಲ್ಲಿ ಕಂಟಿನ್ಯೂ ಆಗ್ಬಿಡ್ತು. ಲಾಸ್ಟ್ ಇಯರ್ ನೀವು ನೋಡಿರ್ಬೇಕು, ಡಿಸೆಂಬರ್ದವರೆಗೂ ಮಳೆ ಬಂದಿತ್ತು, ಮಳೆ ಪ್ರತಿ ತಿಂಗಳ ಇತ್ತು, ಮಧ್ಯೆ ಹೋಗೇ ಇಲ್ಲ. ಅದು ಕೂಡ ಒಂದು ಎಲೆ ಚುಕ್ಕೆ ರೋಗಕ್ಕೆ ಜಾಸ್ತಿ ಪ್ರಾಬ್ಲಮ್ ಆಗಿದೆ. ನಾವು ಅದನ್ನೀಗ ಸ್ಟಡಿ ಮಾಡ್ತಾ ಇದ್ದೇವೆ, ಎಲ್ಲಿ ಜಾಸ್ತಿ ಆಗಿದೆ, ಯಾಕೆ ಎಲೆ ಚುಕ್ಕೆ ರೋಗ ಜಾಸ್ತಿ ಆಯಿತು ಅಂತ ಹೇಳಿ. ಎಲೆ ಚುಕ್ಕೆ ರೋಗ ಜಾಸ್ತಿ ಆಗಿರೋದು ಅದೇ ಪ್ರಾಬ್ಲಮ್ ಇಂದ. ಯಾಕೆಂತಂದ್ರೆ ಲಾಸ್ಟ್ 3 ವರ್ಷದಲ್ಲಿ ನೀವು ನೋಡಿರ್ಬೇಕು, ಎಲ್ಲಿ ಈ ಮಳೆ ಯಾವುದೇ ತಿಂಗಳನ್ನು ಬಿಟ್ಟೇ ಇಲ್ಲ, ಕಂಟಿನ್ಯೂಸ್ ಮಳೆ ಇತ್ತು. ಈ ವರ್ಷನೇ ಸ್ವಲ್ಪ ಹಂಗೆ ನೋಡಿದ್ರೆ ಹೊಳವಾಗಿತ್ತು, ಇಲ್ಲ ಅಂತಂದ್ರೆ ಬ್ಯಾಸಿಗೆ ಅಂತ ಇರಲೇ ಇಲ್ಲ, ಕಟ್ಟು ಬಿಸಿಲು 1 ಮಂತು ಕಟ್ಟು ಬಿಸಿಲು ಬಂದೇ ಇಲ್ಲ. ಯಾಕೆಂದ್ರೆ ಎಲೆಗಳು ಕಂಪ್ಲೀಟ್ ಆರಲೇ ಇರಲಿಲ್ಲ ತೋಟದಲ್ಲಿ. ಎಸ್ಪೆಷಲಿ ಇನ್ನು ಹಿಲ್ಲಿ ಏರಿಯಾದಲ್ಲಿ, ಮಲೆನಾಡು ಇದರೊಳಗೆಲ್ಲ, ಎಲ್ಲಿ ಚಿಕ್ಕಮಗಳೂರು ಇದರಲ್ಲೆಲ್ಲ ನೀವು ನಾವು ಹೋಗಿ ನೋಡಿದೇವಲ್ಲ, ಎಲೆ ಚುಕ್ಕೆ ರೋಗ ಎಲ್ಲಿ ಪ್ರಾರಂಭ ಆಗಿತ್ತು, ಅಲ್ಲೆಲ್ಲ ಎಲೆ ಒಣಗಲೇ ಇಲ್ಲ. ಮಳೆಯಲ್ಲಿ ಮಳೆಗಾಲ ಅಲ್ಲಿ ಎಲೆ ಕಂಪ್ಲೀಟ್ ಒಂದು 10 ದಿನ ಕಂಟಿನ್ಯೂಸ್ ಬಿಸಿಲು ಬಿದ್ದು ಎಲೆ ಕಂಪ್ಲೀಟ್ ಒಣಗಲಿಕ್ಕೆ ಕೊಟ್ಟಿಲ್ಲ. ಅವಾಗ ಏನಾಗುತ್ತೆ, ಈ ಶಿಲೀಂಧ್ರಗಳು ಬೇಗ ಬಂದೇ ಬಿಡ್ತವೆ, ಹಾಗಾಗಿತ್ತು. ಸೊ ಹಾಗಾಗಿ ಆದಷ್ಟು ಜಾಸ್ತಿ ಮಳೆ ಜಾಸ್ತಿ ಬಂದರೆ ಬೇಕಾಗ್ತದೆ. ಮಳೆಗಾಲ ನಾರ್ಮಲ್ ಆಗಿದ್ದರೆ, ನಾರ್ಮಲ್ ಮನ್ಸೂನ್ ಇದ್ದರೆ ನಮ್ಮ ಅಂಥ ಪ್ರದೇಶದಲ್ಲಿ 2 ಸಲ ಹೊಡ್ಕೊಂಡ್ರೆ ಸಾಕಾಗ್ತದೆ. 2 ಸ್ಪ್ರೇಯನ್ನು ಮಾಡಲೇಬೇಕಾಗ್ತದೆ, 2 ಸ್ಪ್ರೇ ಮಾಡ್ಬೋದು. ಈಗ ಇದನ್ನು ನಾವು ಮಾಡ್ತಾ ಇದ್ದಾಗ ನಾನು ಈಗ ಇಷ್ಟು ಹೇಳಿದ್ದೇನೆ, ಭಾಳ ವರ್ಷದಿಂದ ರೈತರತ್ರ ನಾವು ಮಾತಾಡ್ತಾ ಇದ್ದಾಗಲ್ಲ ರೈತರು ಹೇಳ್ತಾ ಇದ್ರು, ನಾವು ಇದನ್ನು ಹೊಡೆದ್ರು ಕೂಡ ಬರ್ತದೆ, ಇದಕ್ಕೆ ನೀವು ಯಾಕೆ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ತಾ ಇಲ್ಲ, ಬೋರ್ಡೋ ಮಿಕ್ಸರ್ ಇದು ಈ ಕೋಲ್ಮನ್ ಕಾಲದಿಂದ ಬಂದಿದ್ದು, ಇನ್ನು ನೀವು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ನಮಗೆ ಕೇಳ್ತಾ ಇದ್ರು. ಅದಕ್ಕೂ ಕೂಡ ನಾವು ಕೂಡ ಇದನ್ನು ಬೋರ್ಡೋ ಮಿಕ್ಸರ್ ಅಂತಂದರೆ ಬೇಡ ಅಂತಲ್ಲ, ಬೋರ್ಡೋ ಮಿಕ್ಸರ್ ಇದೆ ಒಳ್ಳೆ ಫಂಜಿಸೈಡು, ಇದು 1 ವರ್ಷ ಹಳೆದಾಗಿದೆ ಅಂತೇಳಿ ನಾವು ಅದನ್ನು ಅಲ್ಲ ಅಂತ ಹೇಳಲಿಕ್ಕಲ್ಲ. ಇದೊಂದು ಕಾಂಟ್ಯಾಕ್ಟ್ ಫಂಜಿಸೈಡ್. ಈಗ ಹೊಸದಾಗಿ ಸಿಸ್ಟಮಿಕ್ ಫಂಜಿಸೈಡ್ಗಳೆಲ್ಲ ಬಂದಿದ್ದಾವೆ, ಬೇರೆ ಬೇರೆ ರೀತಿಯ ಶಿಲೀಂಧ್ರ ನಾಶಕಗಳಿದ್ದಾವೆ ಬೇರೆ ಬೇರೆ ಬೆಳೆಗಳಲ್ಲಿ. ಅಲ್ಲಿ ಏನಾಗ್ತದೆ, ಪ್ರತಿ ವಾರ ಈಗ ನೀವು ದ್ರಾಕ್ಷಿಯಲ್ಲಿ ಕೇಳಿ, ಆಲೂಗಡ್ಡೆಯಲ್ಲಿ ಕೇಳಿ, ಅವರೆಲ್ಲ ವಾರ 15 ದಿನಕ್ಕೆ ಸ್ಪ್ರೇ ಮಾಡ್ತಾ ಇರಬೇಕು. ಹೌದು, ಈ ದ್ರಾಕ್ಷಿಯಲ್ಲಿ 10-15 ಸ್ಪ್ರೇ ಮಾಡ್ತಾರೆ, ನಾವು ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಅಡಿಕೆಯಲ್ಲಿ ನಾವು ಪ್ರತಿ ವಾರ ಮಾಡ್ಲಿಕ್ಕೆ ಎಲ್ಲ ಆಗ್ತದೆ, ಇವನ್ 2 ಸಲ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ಹೌದು, ಹಾಗಾಗಿ ಅಂತ ಸ್ಪ್ರೇಗಳು ಮತ್ತು ನಮ್ಮ ಮಳೆಗೆ ಇಲ್ಲಿಯ ಒಂದು ಮಳೆಗೆ ಇಲ್ಲಿಯ ಒಂದು ನಿಮ್ಗೆ ಗೊತ್ತಿದೆ 3000 millimeter ಮಳೆ ಆಗುವಂಥ ಜಾಗದಲ್ಲಿ ನಾವು ಎಷ್ಟೇ ಇದನ್ನು ಆ ರೀತಿಯ ಸಿಸ್ಟಮಿಕ್ ಫಂಜಿಸೈಡ್ ಹೊಡೆದ್ರು ಅದರದ್ದು ಎಫೆಕ್ಟು ಆಗ್ತಾ ಇಲ್ಲ ಜಾಸ್ತಿ ಆಗೋದಿಲ್ಲ. ಅದನ್ನು ನಾವು ಟೆಸ್ಟ್ ಮಾಡಿದ್ದೀವಿ. ಆಮೇಲೆ ಇವರು ಹೇಳಿದಾಗ ಎಲ್ಲ ರೀತಿಯ ಬೇರೆ ಬೇರೆ ಹೊಸದಾಗಿ ಬಂದಿರತಕ್ಕಂಥ ಎಲ್ಲ ಈ ಸಿಸ್ಟಮಿಕ್ ಶಿಲೀಂಧ್ರ ನಾಶಕಗಳನ್ನೆಲ್ಲ ಟೆಸ್ಟ್ ಮಾಡಿದ್ದೀವಿ ನಮ್ಮ ಇದರೊಳಗೆ ಎಕ್ಸ್ಪೆರಿಮೆಂಟ್ ಮಾಡಿ. ಹಾಗೆ ಮಾಡಿದಾಗ ನಮಗೆ ಒಂದು ಶಿಲೀಂಧ್ರ ನಾಶಕ ಸ್ವಲ್ಪ ಪೋರ್ಡೋಮಿಕ್ಸರ್ಗಿಂತ ಓಕೆ ಅಂತ ಅನ್ನಿಸ್ತಾ ಇತ್ತು. ಸುಮಾರು 60 ದಿವಸದವರೆಗೆ 55-60 ದಿವಸದವರೆಗೆ ಬರ್ತದೆ ಅಂಥೇಳಿ. ಸೊ ಅದನ್ನು ನೋಡಿದಾಗ ಸುಮಾರು 2-3 ವರ್ಷದಿಂದ ಒಂದು ಮ್ಯಾಂಡಿ ಪ್ರಫಾಮಿಡ್ ಅಂಥೇಳಿ ಅದು ಒಂದು ಆಲ್ರೆಡಿ ರಿಜಿಸ್ಟರ್ಡ್, ಅದು ಭಾಳ ಆಲೂಗಡ್ಡೆಯಲ್ಲಿ ಪೈಟೋಪ್ತರದ ಮೇಲೆ ಟೊಮ್ಯಾಟೊ ಬೇರೆ ಬೇರೆ ಬೆಳೆಗಳಿಗೆ ಕಂಪನಿಯಿಂದ ಬಂದಿರುವುದು ಅದನ್ನು ಟೆಸ್ಟ್ ಮಾಡಿದ್ರು. ಅದರೊಳಗೂ ಕೂಡ ಅದಕ್ಕೆ ಉಪಯುಕ್ತ ಅಂಥೇಳಿ ಆಲ್ರೆಡಿ ಇತ್ತು ಅದು ಮಾರ್ಕೆಟಲ್ಲಿ, ಹೊಸತಲ್ಲ, ಇದಕ್ಕೆ ಅಂತ ಮಾಡಿದ್ದಲ್ಲ ಅದು ಆಲ್ರೆಡಿ ಫೈಟೋಪ್ತರಕ್ಕೆ ಅಂತ ಒಂದು ಇರತಕ್ಕಂಥ ಶಿಲೀಂಧ್ರ ನಾಶಕ. ಅದನ್ನು ಕೂಡ ಟೆಸ್ಟ್ ಮಾಡಿದಾಗ ಅದು ನಮಗೆ ಈ ಒಂದು ಶಿಲೀಂಧ್ರ ನಾಶಕ ಸ್ವಲ್ಪ ಮಟ್ಟಿಗೆ ನಮಗೆ ಇದಕ್ಕೆ ಬೋರ್ಡೋ ಮಿಕ್ಸರ್ ಹಾಗೆ ಅನಿಸ್ತು. ಸೊ ಆಗ ಅದನ್ನು ಕೂಡ ನೋಡಿದಾಗ ಅದು ಒಂದು ನಾವೀಗ ಟೆಸ್ಟ್ ಮಾಡಿದ್ದೇವೆ ಸುಮಾರು ಕಡೆ ಎಲ್ಲ ಟೆಸ್ಟ್ ಮಾಡಿ ನೋಡಿದಾಗ ಅದನ್ನು ಉಪಯೋಗಿಸ್ಬೋದು. ಅದಕ್ಕೆ ರೈತರಿಗೆ ಹೇಳ್ತಾ ಇದ್ದೀವಿ ನೀವು ಎಸ್ಪೆಷಲಿ ಬೋರ್ಡೋ ಮಿಕ್ಸ್ಚರ್ ಎರಡನೇ ಸಲ ಹೊಡಿಬೇಕಾದ್ರೆ, ಒಂದೇ ಸಲ ಹೊಡಿಬೇಕಾದ್ರೆ ಓಕೆ ಮಳೆ ಬರೋದು ಹೊಡಿತಾರೆ, ಎರಡನೇ ಸಲ ನಮ್ಮಲ್ಲಿ ಹೊಡಿಬೇಕಾದ್ರೆ ನಮ್ಮಲ್ಲಿ ಇದು ಬಂದುಬಿಟ್ಟಿದೆ ಅಂತ ಮಳೆ ಇದ್ದೇ ಇರ್ತದೆ, ಮಳೆ ಕಂಟಿನ್ಯೂಸ್ ಇದ್ದೇ ಇರ್ತದೆ. ಅವ್ರಿಗೆ ಹೊಡಿಬೇಕಾದ್ರೆ ಮಳೆ ಬಂದರೂ ನಾವು 3 ಸಲ ಹೊಡೆದು 4 ಸಲ ಹೊಡೆದಿದ್ದೇವೆ ಅಂತ ಹೇಳ್ತಾರೆ. ಆದರೆ ಆ ಹೊಡೆದಾಗ ಮಳೆ ಬಂದಾಗ ಅದು ಪ್ರಯೋಜನ ಆಗೋದಿಲ್ಲ ಬೋರ್ಡೋ ಮಿಕ್ಸ್ಚರ್, ಅದೇ ಪ್ರಾಬ್ಲಮ್ ಆಗ್ತದೆ. ಮತ್ತು ನಾವು ಮಳೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾವು ಹೊಡೆದಾಗ ಮತ್ತು ಸಂಜೆ ಮತ್ತು ಜೋರಾಗಿ ಮಳೆ ಬಂತು ಅಂದರೆ ಅದು ಹೋಯಿತು, ಹಗಲಿಗೆ ಬಂದಾಗ ಎಲ್ಲ ತೊಳೆದೋಗಿರ್ತದೆ. ಸೊ ಹಾಗಾಗಿ ಆದಷ್ಟು ಈ ನಮ್ಮ ಒಂದು ಫಂಜಿಸೈಡ್ ಮತ್ತೊಂದು ಫಂಜಿಸೈಡು ಅದಕ್ಕೆ ಹೇಳ್ತಾ ಇದ್ದೇವೆ ನಾವು ಆಲ್ಟರ್ನೇಟಿವ್ ಆಗಿ ಅದನ್ನು ನೀವು ಹೊಡ್ಕೊಂಡ್ರೆ ಮೊದಲು ಬೋರ್ಡೋ ಮಿಕ್ಸ್ಚರ್ನ ಕೊಡಿ, ಬೋರ್ಡೋ ಮಿಕ್ಸರ್ ಬಿಡೋದು ಬೇಡ, ಯಾಕೆಂದರೆ ಬೋರ್ಡೋ ಮಿಕ್ಸರ್ ಒಳ್ಳೆಯದೇ ಸಿಗುತ್ತೆ. ಎರಡನೇ ಸ್ಪ್ರೇ ಕೊಡಬೇಕಾದ್ರೆ ನೀವು ಮ್ಯಾಂಡಿ ಪ್ರೊಪಮಿಡನ್ನು ಕೊಟ್ಕೋಬೋದು. ಮ್ಯಾಂಡಿ ಪ್ರೊಪಮಿಡ್ ಕೊಟ್ಟರೆ ಅದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅದು ಮತ್ತೆ ಸ್ವಲ್ಪ ಸೆಮಿ ಸಿಸ್ಟಮಿಕ್ ಇದೆ ಒಳಗಡೆ ನಿಮಗೆ ಅಕಸ್ಮಾತ್ ಒಂದು ತಾಸು ಮಳೆ ಹೊಳವಾಗಿದ್ದಾಗ ಒಂದು ನಂತರ ಇದ್ರೂ ತೊಂದರೆ ಇಲ್ಲ, ಅದು ಹೊಡೆದು ಅದು ಅಬ್ಸರ್ವ್ ಆಗ್ಬಿಡುತ್ತೆ ಸೆಮಿ ಸಿಸ್ಟಮಿಕ್ ಇದೆ. ಅದೇ ಬೋರ್ಡೋ ಮಿಕ್ಸರ್ ಆದರೆ ನೀವು ಆವತ್ತು ಸಂಜೆ ಮತ್ತು ಮಳೆ ಬಂತು ಅಂದರೆ ಎಲ್ಲ ತೊಳೆದೋಗಿರ್ತದೆ. ಈ ಇದಕ್ಕಾದರೆ ಅಟ್ಲೀಸ್ಟ್ ನೀವು ಸ್ವಲ್ಪ ಒಂದು 2 ತಾಸು ಹೊಳವೆ ಇದ್ದರೆ ಸಾಕು. ಮಳೆ ಬಂದರೂ ಮಳೆ ಹೊಡಿಬೇಕಾದ್ರೆ ಮಳೆ ಬರಬಾರ್ದು, ಸಿಂಪರಣೆ ಮಾಡಬೇಕಾದ್ರೆ ಮಳೆ ಬಂದಿಲ್ಲ ಅಂತಂದರೆ ಒಂದು 2-3 ತಾಸು ಹೊಳವೆ ಸಿಕ್ಕಿದ್ರು ಕೂಡ ಅದರಿಂದ ಪರಿಣಾಮ ಸಿಗ್ತದೆ. ಅದನ್ನು ನಾವು ನಮ್ಮ ಎಕ್ಸ್ಪೆರಿಮೆಂಟಲ್ಲೂ ಸುಮಾರು ಒಂದು 3-4 ವರ್ಷದಿಂದ ಕಂಟಿನ್ಯೂಸ್ ಮಾಡಿದ್ದೇವೆ. ನಮ್ಮ ಸುಬ್ರಹ್ಮಣ್ಯ ಸೈಡ್ ನಮ್ಮ ಫಾರ್ಮಲ್ಲೆಲ್ಲ ಮಾಡಿ ನೋಡಿ ಈಗ ಅದನ್ನು ನಾವು ಫಾರ್ಮರ್ಸ್ ಫೀಲ್ಡಲ್ಲೂ ಕೂಡ ಕೆಲವು ಕಡೆ ಮಾಡಿದ್ದೇವೆ. ಕೆಲವೊಂದು ಫಾರ್ಮರ್ಸು ಅವರು ಫೀಡ್ಬ್ಯಾಕು ಕೊಟ್ಟಿದ್ದಾರೆ, ಚೆನ್ನಾಗಿ ಸಿಕ್ಕಿದೆ, ನಾವು ಅದನ್ನೇ ಮಾಡಿದ್ದೀವಿ ಅಂಥೇಳಿ. ಸೊ ಹಾಗಾಗಿ ಹಾಗಾಗಿ ಅದನ್ನು ಹೇಳ್ತಾ ಇದ್ದೇವೆ ಫಾರ್ಮರ್ಸ್ ಹತ್ರ, ನೀವು ಬೇಕಾದರೆ ಮಾಡಿ ನೋಡಿ, ಎರಡನೇ ಸ್ಪ್ರೇ ಮಾಡಬೇಕಾದ್ರೆ ಅದನ್ನು ಮಾಡ್ಕೊಳ್ಬೇಕಾದ್ರೆ ಅಂತ ಹೇಳಿದ್ದಕ್ಕಂಥದ್ದು ಹೇಳಿದೆ. ಯಾಕೆಂತಂದರೆ ರೈತರು ಹೇಳ್ತಾ ಇದ್ರು ಕೆಲವು ಜನ ಭಾಳ ಜನರು ನಮಗೆ ಬೋರ್ಡೋ ಮಿಕ್ಸ್ಚರ್ ಒಂದೇ ಹಾಕೋದ್ರಿಂದ ಹೀಗೆ, ಯಾಕೆಂತಂದರೆ ಕೆಲವೊಂದು ವರ್ಷ ಪೂರಕವಾದಾಗ ಯಾರೂ ಏನು ಮಾಡಲಿಕ್ಕೆ ಆಗೋದಿಲ್ಲ, ವಾತಾವರಣಗಳು ಆ ರೀತಿ ಇದ್ದಾಗ ಕೊಳೆ ರೋಗ ಜಾಸ್ತಿ ಆಗೋದು ನಾವು ನೋಡದೇ ಇದ್ವಿ. ಒಂದು 2-3 ವರ್ಷದಲ್ಲಿ ಒಂದ್ಸಲ ಸಡನ್ ಆಗಿ 100% ಲಾಸ್ ಹೋಗೋದು ಇದೆ ಕೆಲವು ಜನ ಏರಿಯಾದಲ್ಲಿ. ಹಾಗಾಗಿ ಆದಷ್ಟು ನಾವು ಮುಂಜಾಗ್ರತಾ ಕ್ರಮಗಳನ್ನು ನಾವು ಇಟ್ಕೊಳ್ಳೋದು ಎಲ್ಲಿ ಒಳ್ಳೆಯದು. ಕೆಲವೊಮ್ಮೆ ನೋಡಿದ್ದೇವೆ ನಾವು ಎಂಥ ಕೊಳೆ ಬಂದು ಹೋದಂಥ ಜಾಗದಲ್ಲೂ ಕೂಡ ಕೆಲವೊಂದು ರೈತರು ಉಳಿಸ್ಕೊಂಡಿದ್ದಾರೆ ತಮ್ಮ ಬೆಳೆಯನ್ನು. ಸರಿಯಾಗಿ ಮಾಡಿಕೊಂಡ್ರೆ ಉಳಿಸ್ಕೋಬೋದು ಸೈಂಟಿಫಿಕ್ ಆಗಿ ಆದಷ್ಟು ನೋಡಿಕೊಂಡು. ಕೇವಲ ಸ್ಪ್ರೇ ಅಂತ ನಾವು ಸ್ಪ್ರೇ ಒಂದು ಹೊಡೆದು ಬಿಟ್ಟರೆ ಆಗೋದಿಲ್ಲ, ಉಳಿದಿದ್ದನ್ನು ನೋಡ್ಕೋಬೇಕು ನಿಮ್ಮ ಮಣ್ಣಿನಲ್ಲಿ. ಯಾಕೆಂದರೆ ಇಲ್ಲಿ ಬಂದ ನನಗೆ ಗೊತ್ತಿದೆ ಮಳೆಗಾಲದಲ್ಲಿ ಫುಲ್ಲು ಮಣ್ಣು ಹುಳಿ ಆಗ್ತದೆ ಇಷ್ಟೊಂದು ಮಳೆಯಲ್ಲಿ. ಸೊ ಅದಕ್ಕೆ ನಾವು ಸುಣ್ಣವನ್ನು ಕರೆಕ್ಟಾಗಿ ರೆಗ್ಯುಲರ್ ಆಗಿ ಹಾಗೆ ಹೇಳಿರ್ತಾರೆ ಆ ಟೈಪ್ ಆಗಿ ಸುಣ್ಣವನ್ನು ಅಪ್ಲೈ ಮಾಡ್ಕೊಳ್ಳೋದು. ಆಮೇಲೆ ಪೊಟ್ಯಾಶ್, ಈಗ ನಾವು ಎಲೆ ಚುಕ್ಕೆ ರೋಗ ಬಂದಾಗ ಎಲ್ಲ ಕಡೆ ಹೋದಾಗ ನೋಡಿದ್ದೀವಿ ಎಲ್ಲಿ ಎಲೆ ಚುಕ್ಕೆ ರೋಗ ಎಲ್ಲ ಇತ್ತು ಅಲ್ಲಿ ಎಲ್ಲ ಭಾಳಷ್ಟು ಇದರೊಳಗೆ ಯಾರು ಹೆಚ್ಚಾಗಿ ಸರಿಯಾಗಿ ಪ್ರಮಾಣದಲ್ಲಿ ಈ ಸೈಂಟಿಫಿಕ್ ಆಗಿ ಅದನ್ನು ಮಾಡಿಲ್ಲ. ಏನು ಮಾಡಿದ್ದಾರೆ, ಇದರ ಕಾಂಪ್ಲೆಕ್ಸ್ ಹಾಕಿದ್ದಾರೆ, ಕೆಲವು ಜನರು ಹಾಕೇ ಇಲ್ಲ ಭಾಳ ವರ್ಷದಿಂದ. ಯಾವುದೇ ಇದು ಪೊಟ್ಯಾಶ್ ಕೊರತೆ ಆಗಿದೆ, ಪೊಟ್ಯಾಶ್ ಇಲ್ಲದಾದಾಗ ಪೊಟ್ಯಾಶ್ ಇಲ್ಲದೆ ಹೋದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ ನಮಗೆ ಗೊತ್ತಿದೆ. ಪೊಟ್ಯಾಶ್ ಕೂಡ ಹಾಕಿಲ್ಲ ಕೆಲವು ಜನ ಆರ್ಗ್ಯಾನಿಕ್ ಅಂತೇಳಿ ಮಾಡಿದರೆ. ಮೊದಲು ಏನಾಗಿತ್ತು ಕೇಳಿದರೆ ನಾವು ಹೇಳ್ತಾ ಇದ್ರೆ ನಾವು ಯಾವಾಗಲೂ ಹಾಕಿಲ್ಲ, ನಮಗೇನು ಈ ರೀತಿ ಆಗಿಲ್ಲ, ಈಗ ಯಾಕೆ ಬಂತು ಅಂತ ಕೇಳ್ತಾ ಇರ್ತಾರೆ ರೋಗ. ನಾವು ಇಷ್ಟು ವರ್ಷ ನಮ್ಮ ಅಜ್ಜನ ಕಾಲದಿಂದ ನಮ್ಮಲ್ಲಿ ನಾವು ಈ ಫರ್ಟಿಲೈಜರ್ ಹಾಕ್ತಾ ಇರಲಿಲ್ಲ ಕೆಮಿಕಲ್ ಫರ್ಟಿಲೈಜರನ್ನು. ಬಟ್ ಆದರೆ ಏನಾಗಿದೆ ಕೇಳಿದರೆ ಆವಾಗ ಏನಿತ್ತು, ನಮ್ಮಲ್ಲಿ ಎಲ್ಲ ಬೇರೆ ಬೇರೆ ರೀತಿಯ ನಮ್ಮಲ್ಲಿ ಇದನ್ನು ಹಾಕ್ತಾ ಇದ್ವಿ, ಆರ್ಗ್ಯಾನಿಕ್ಗಳನ್ನು ಕೂಡ ಬೇರೆ ಬೇರೆ ರೀತಿಯ ಗೊಬ್ಬರಗಳು ಇರ್ತಿದ್ವು. ಮನೆಯಲ್ಲೇ ನಾವು ಹಾಕಳನ್ನು ಸಾಕ್ಕೊಳ್ತಿದ್ವಿ, ಮನೆಯಲ್ಲೇ ಬೇಕಾದಷ್ಟು ಗೊಬ್ಬರ ಮಾಡ್ತಾ ಇದ್ವಿ, ಸುತ್ತಲೂ ಹಸಿರೆಲೆ ಗೊಬ್ಬರ ಇರ್ತು, ನಾವು ತೋಟಕ್ಕೆ ಹಸಿರೆಲೆಯನ್ನು ಮುಚ್ತಾ ಇದ್ವಿ. ಈಗ ಅದನ್ನೆಲ್ಲ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ನಾವು ಏನು ಮಾಡ್ತೀವಿ, ರೆಡಿಮೇಡ್ ಮಿಕ್ಸನ್ನು ತಂದು ಹಾಕ್ತಾ ಇರ್ತೀವಿ, ಗೊಬ್ಬರನೂ ಕೂಡ ಅಷ್ಟು ಕೊಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನೀವು ಕೆಮಿಕಲ್ ಕೊಟ್ಟಿಲ್ಲ ಅಂದರೆ ಪೊಟ್ಯಾಶ್ಗಳು ಕಡಿಮೆ ಆಗಿದೆ, ಪೊಟ್ಯಾಶ್ ಅಂಶ ಮತ್ತು ನಿಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಲೈಕ್ ಬೋರಾನು ಜಿಂಕು ಇದೆಲ್ಲ ಕಡಿಮೆ ಆಗ್ತಾ ಇದೆ. ಸೊ ಯಾಕೆಂತ ನಾವು ಈಗ ಅದು ಉಳಿದಿದ್ದ ಪ್ರಾಕ್ಟೀಸನ್ನು ಬಿಟ್ಬಿಟ್ಟಿದ್ದೇವೆ. ಕೇವಲ ಕೆಮಿಕಲ್ ಹಾಕೋರು ಕೂಡ ಡೈರೆಕ್ಟ್ ಕಾಂಪ್ಲೆಕ್ಸ್ ಫರ್ಟಿಲೈಜರು ಅಥವಾ ಮಿಕ್ಸ್ ಅಂತಂದು ಹಾಕ್ಬಿಡ್ತಾರೆ. ಸೊ ಆದಷ್ಟು ಅದನ್ನು ನಿಮ್ಮ ಮಣ್ಣು ಪರೀಕ್ಷೆಯನ್ನು ಒಂದು ಎರಡು ಮೂರು ವರ್ಷಕ್ಕಾದರೂ ಒಂದು ಸಲ ಮೂರು ವರ್ಷಕ್ಕೆ ಒಂದು ಸಲ ಅಟ್ಲೀಸ್ಟ್ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ಅಟ್ಲೀಸ್ಟ್ ನಮ್ಮ ಇದಕ್ಕೆ ಹಾಕ್ಕೊಂಡು ಮಣ್ಣಿನಲ್ಲಿ ಡ್ರೈನೇಜ್ ವ್ಯವಸ್ಥೆ ಪ್ರಾಪರ್ ಮಾಡ್ಕೋಬೇಕು. ಅಡಿಕೆಗೆ ಯಾವಾಗಲೂ ಈಗ ಏನಾಗಿದೆ, ಎಲ್ಲ ಕಡೆ ಅಡಿಕೆ ಹಾಕಿದ್ದಾರೆ. ಈವನ್ ಕರಾವಳಿಯವರು ಕೂಡ ತಮ್ಮ ಗದ್ದೆ ಇರೋ ಜಾಗದಲ್ಲೂ ಕೂಡ ಅಡಿಕೆಯನ್ನು ಹಾಕ್ಕೊಂಡಿದ್ದಾರೆ. ಅಲ್ಲಿ ಡ್ರೈನೇಜ್ ಇಲ್ಲದೆ ಅಡಿಕೆಗಳು ಎರಡು ವರ್ಷ ಒಳ್ಳೆ ಬರ್ತದೆ, ಮೂರನೇ ವರ್ಷದಿಂದ ಅಡಿಕೆ ಬೇರುಗಳೆಲ್ಲ ಇದಾಗಿ ಅಡಿಕೆ ಹಳದಿ ಆಗ್ತಾ ಇದೆ, ಅಡಿಕೆ ಎಲೆಗಳು ಹೋಗ್ತವೆ. ಸೊ ಹಾಗಾಗಿ ಆದಷ್ಟು ಮತ್ತು ಜಿಂಕ್ ಡೆಫಿಷಿಯನ್ಸಿ ಬರ್ತದೆ. ನೀವು ನೋಡಿರಬೇಕು ಮಲೆನಾಡು ಇದರೊಳಗೆಲ್ಲ ಹೋದಲ್ಲಿ ಜಿಂಕ್ ಪ್ರಾಬ್ಲಮ್ ಆಗಿ ಗಣ್ಣುಗಳೆಲ್ಲ ತಿರುಗಿಬಿಡ್ತವೆ, ಆಮೇಲೆ ಅಡಿಕೆ ಒಂದು ರೀತಿಯ ಇದಾಗಿ ಹೋಗ್ತಾ ಇದೆ. ಸೊ ಅದೆಲ್ಲ ಮೇಜರ್ ಕಾರಣಗಳು ಮಣ್ಣಿನಲ್ಲಿ ನಾವು ಗದ್ದೆ ಇರತಕ್ಕಂಥ ಮಣ್ಣಿನಲ್ಲಿ ಅಡಿಕೆಯನ್ನು ಹಾಕಿದ್ದೇವೆ. ಸೊ ಅಡಿಕೆ ಆ್ಯಂಡ್ ಅಡಿಕೆಗೆ ಬೇಕಾದಂಥ ಡ್ರೈನೇಜ್ ಸಿಸ್ಟಮನ್ನು ನಾವು ಫಾಲೋ ಮಾಡಿಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಮಾಡ್ಕೊಳ್ಳಬೇಕು. ಎಲ್ಲಿ ಅಂಥ ರೀತಿಯ ನೀವು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ನಾವು, ಕರೆಕ್ಟ್ ಸರಿಯಾದ ಪ್ರಾಕ್ಟೀಸ್ಗಳನ್ನು ನಾವು ಫಾಲೋ ಮಾಡದೆ ಹೋದರೆ ನಾವು ಯಾವುದೇ ಸ್ಪ್ರೇ ಕೊಟ್ಟರು ಕೂಡ ಅದನ್ನು ಕೆಲವೊಮ್ಮೆ ಉಪಯೋಗ ಆಗೋದಿಲ್ಲ. ಸೊ ಫಾಲೋವಿಂಗ್ ಎಲ್ಲವನ್ನು ಮಾಡಲೇಬೇಕು. ನಾವು ಈಗ ಡಾಕ್ಟರ್ ಹತ್ರ ನಾವು ರೋಗ ಬಂದರೆ ಕೇವಲ ಔಷಧಿ ಒಂದನ್ನೇ ತಗೊಳ್ಳೋದಿಲ್ಲಲ್ಲ, ನಾವು ಉಳಿದಿದ್ದು ಡಾಕ್ಟರ್ ಹೇಳ್ತಾರೆ ಆಹಾರ ಪದ್ಧತಿಯನ್ನು ಸರಿಯಾಗಿ ಮಾಡ್ಕೊಳ್ಳಿ. ಹಾಗೆ ಅದನ್ನು ಕೂಡ ನಮ್ಮ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಇರ್ತದಲ್ಲ, ಗುಡ್ ಅಗ್ರಿಕಲ್ಚರ್, ನಾವು ಅಡಿಕೆಯನ್ನು ಕೃಷಿಯನ್ನು ಪದ್ಧತಿ ಏನಿದೆ ಅದನ್ನು ಬಿಡಬೇಡಿ, ಅದನ್ನು ಮಾಡಿಕೊಂಡು ಇದು ಅದನ್ನು ಸಾಗಣ ಇದನ್ನು ಕೂಡ ಮಾಡ್ಕೋಬೇಕು. ಎಲ್ಲಿ ಪ್ರೊಟೆಕ್ಟ್ ಮಾಡೋಕೆ, ಅದನ್ನು ಮಾಡಿದರೂ ಕೂಡ ಬರೋದಿಲ್ಲ ಅಂತಲ್ಲ ರೋಗ ಬರೆದಾಗ, ಆದಷ್ಟು ನಾವು ಈಗ ಹೇಳಿದಾಗ ಸ್ಪ್ರೇಯನ್ನು ಮಾಡ್ಕೋಬೇಕು. ಇದಿಷ್ಟನ್ನು ನಾನು ಹೇಳ್ತೇನೆ. ಈಗ ಒಂದು ಅದಕ್ಕೆ ಸಮಗ್ರವಾಗಿ ಎಲೆಚುಕ್ಕೆ ರೋಗ ಒಂದು ಪ್ರಾಬ್ಲಮ್ ಆಗಿದೆ ರೈತರಿಗೆ, ಅಡಿಕೆ ರೈತರಿಗೆ, ಮತ್ತು ಪೈಟಾಪ್ತರ ರೋಗನೂ ಇದೆ. ಸೊ ಹಾಗಾಗಿ ಈ ಎಲೆಚುಕ್ಕೆ ರೋಗ ಮತ್ತು ಫೈಟಾಪ್ತರ ಎರಡನ್ನೂ ಈಗ ಕಂಟ್ರೋಲ್ ಮಾಡಿಕೊಳ್ಳಬೇಕು. ಮತ್ತು ಸಿಂಗಾರ ಒಣಗುವ ರೋಗ, ಈ ಸಿಂಗಾರ ಒಣಗುವ ರೋಗ ಮತ್ತು ಎಲೆಚುಕ್ಕೆ ರೋಗ ಇದು ಎರಡೂ ಕೂಡ ಒಂದು ಕೊಲೆಟೋಟ್ರೈಕಮ್ ಒಂದೇ ಸಿಲಿಂಡರ್ದಿಂದ ಬರುವಂಥದ್ದು. ಇದು ಈ ಕೊಳೆ ರೋಗ ಅನ್ನೋದು ಫೈಟಾಪ್ತರ ಅನ್ನುವ ಸಿಲಿಂಡರ್ನಿಂದ ಬರಬಹುದು. ಸೊ ಇದು ಮೂರು ಸಿಲಿಂಡರ್ ರೋಗಗಳೇ ನಮ್ಮಲ್ಲಿ ಮೇಜರ್ ಪ್ರಾಬ್ಲಮ್ ಆಗಿದ್ದಾವೆ. ಮಳೆಗಾಲದಲ್ಲಿ ಈಗ ಮಳೆ ಬಂದು ಹ್ಯುಮಿಡಿಟಿ ಆಗೋದ್ರಿಂದ ಈ ಟೈಮಲ್ಲಿ ಜಾಸ್ತಿ ಮಳೆ ಇದ್ದಾಗ ಫೈಟಾಪ್ತರ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಮಳೆ ಕಡಿಮೆ ಆಗ್ತಾ ಬಂದು ಅಂದಾಗ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಎಲೆಚುಕ್ಕೆ ರೋಗಗಳು ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ಆದಷ್ಟು ನಾವು ತೋಟದ ಈಗ ನಾನು ಹೇಳಿದಾಗೆ ನೈರ್ಮಲ್ಯತೆ, ಈ ಸ್ವಚ್ಛತೆ, ಫೈಟೋ ಸ್ಯಾನಿಟೇಷನ್ ಅನ್ನು ಹೇಳ್ತೀವಲ್ಲ, ಅದನ್ನು ಕಾಪಾಡಿಕೊಂಡು ನೀವು ಫಸ್ಟ್ ನಾನು ಹೇಳಿದಾಗೆ ಎಲ್ಲಿ ಈ ಸಿಂಗಾರ ಒಣಗಿದ ರೋಗ ಬಂದು ಎಲ್ಲ ತೋಟದಲ್ಲಿ ಒಣಗಿದ ಹಾಗೆ ಬಂದಿದೆ ಈಗ ಮಳೆಗಾಲದಲ್ಲಿ, ಅದು ಆಮೇಲೆ ಇನ್ನೇನು ಬರೋದಿಲ್ಲ, ಅದು ಆದಷ್ಟು ಅದನ್ನು ತೆಗೆಸಿ ಹಾಕಿ ಮಳೆ ಸ್ಟಾರ್ಟ್ ಆಗೋದ್ರೊಳಗೆ. ಆಮೇಲೆ ಮೇಲುಗಡೆ ಇರತಕ್ಕಂಥ ಇದನ್ನು ನಾವು ಹೇಳ್ತೇವೆ, ಇದನ್ನು ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಸ್ಪ್ರೇಯರ್ ಇವರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಈಗ ದೋಟಿಯ ಇದು ಬಂದಿದೆ, ನೀವು ಕೇಳಿರಬೇಕು, ಕಾರ್ಬನ್ ಫೈಬರ್ ಪೋಲ್ಸ್ ಅಂತೇಳಿ. ಇವನ್ನು ಕೆಲವೊಂದು ರೈತರ ಸಂಘಗಳು ಅವರೇ ಮಾಡಿ ತಂದವನ್ನು ಕೂಡ ಮಾಡ್ತಾ ಇದ್ದಾರೆ. ಇವನ್ನು ಕೆಲವೊಂದು ಸಣ್ಣ ರೈತರುಗಳು ಅವರೇ ಮಾಡ್ಕೊಳ್ಬೋದು, ಯುವಕ ರೈತರಿದ್ದರೆ ಅವರೇ ಮಾಡ್ಕೋಬೋದು, ಇಲ್ಲ ಅದನ್ನು ತಂದು ನಿಮಗೆ ಯಾವಾಗ ಬೇಕೋ ಅದನ್ನು ಹೊಡ್ಕೊಳ್ಬೋದು. ಸಣ್ಣ ಸಣ್ಣ ಅಡಿಕೆ ರೈತರುಗಳು ದೋಟಿಯಲ್ಲಿ ಹೊಡ್ಕೊಂಡ್ರೆ ನಿಮಗೆ ಸಿಲಿಂಡರ್ ನಾಶಕದ ಪ್ರಮಾಣವೂ ಕಡಿಮೆ ಸಾಕು. ಇವನ್ ಈ ಮ್ಯಾಂಡಿ ಪ್ರೊಪಾಮಿಡ್ ನಮ್ಗೆ ಕಾಸ್ಟ್ಲಿ ಅನಿಸಿದ್ರು ಕೂಡ ಸಿಲಿಂಡರ್ ನಾಶಕವನ್ನು ನೀವು ಕಾರ್ಬನ್ ಫೈಬರ್ ದೋಟಿಯಲ್ಲಿ ಹೊಡೆದಾಗ ಸಿಲಿಂಡರ್ ನಾಶಕಗಳು ಕಡಿಮೆ ಸಾಕು, ನಿಮಗೆ ಎಲ್ಲಿ ಹೊಡಿಬೇಕೋ ಅದಿಷ್ಟೇ ಜಾಗಕ್ಕೆ ಹೊಡ್ಕೊಳ್ಬೋದು, ಯಾವ ಗೊನೆಗಳಿಗೆ ಮಾತ್ರ. ಕೆಲವೊಮ್ಮೆ ಇಲ್ಲಾಂದರೆ ನೀವು ಜೆಟ್ ಸ್ಪ್ರೇ ಮಾಡ್ತೀವಿ, ಮೇಲುಗಡೆ ಸಾಗೋದಿಲ್ಲ ಅಂತೇಳಿ ವೇಸ್ಟ್ ಆಗ್ತಾ ಇರ್ತದೆ ಭಾಳಷ್ಟು. ಈಗ ರೈತರು ಕೂಡ ನೋಡಿದರೆ ನಾ ಬೋರ್ಡೋ ಮಿಕ್ಸರ್ನ ಹೊಡಬೇಕಾದ್ರೆ ಸುಮಾರು ಎಕರೆಗೆ 600 ಲೀಟ್ರು 3-5-6 ಬ್ಯಾರಲ್ ಎಲ್ಲ ಹೊಡಿತಾರೆ, ಅಂದರೆ ಅಷ್ಟು ವೇಸ್ಟ್ ಆಗ್ತದೆ. ಈಗ ಇವರು ಡಬ್ಬದ ಮೇಲೆ ಕೆಲವು ಸಲ ಹೊಡಿತಾ ಇರ್ತಾರೆ, ಎಷ್ಟು ಡಬ್ಬಿ ಖಾಲಿಯಾಗಿದೆ ಅಂತೇಳಿ ಆ ಟೈಪಲ್ಲಿ. ಸೊ ಇದನ್ನು ದೋಟಿಯನ್ನು ಮಾಡಿಕೊಂಡ್ರೆ ಸ್ವಲ್ಪ ನಾವು ಉಳಿಸ್ಕೊಳ್ಬೋದು ಒಂದನೇದಾಗಿ. ಎರಡನೇದಾಗಿ ನಮಗೆ ಬೇಕಾದಾಗ ಹೊಡ್ಕೊಳ್ಬೋದು, ಮೇಲೆ ಹತ್ತಿ ಹೊಡೆಯುವಂಥ ಅವಶ್ಯಕತೆ ಇಲ್ಲ, ಕೆಳಗಡೆ ನಿಂತ್ಕೊಂಡೇ ಹೊಡಿಕೋಬೋದು ಅದನ್ನು. ಆದಷ್ಟು ಆ ರೀತಿಯನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಡ್ರೋನ್ಗಳನ್ನು ಕೂಡ ಉಪಯೋಗಿಸಿ ನೋಡಬೇಕು ಅಂತಿತ್ತು, ಆದರೆ ಡ್ರೋನಲ್ಲಿ ಒಂದು ಇನ್ನೂ ಸ್ಟ್ಯಾಂಡರ್ಡ್ ಆಗಿಲ್ಲ. ಯಾಕೆಂತಂದರೆ ಡ್ರೋನ್ ಕೆಳಗಡೆ ಬರೋದಿಲ್ಲ, ಅಡಿಕೆಯಲ್ಲಿ ನಮಗೆ ಮೇಲುಗಡೆ ಎಲೆಗಳಿಗೆ ಆದರೆ ಓಕೆ ಹೊಡಿಕೊಳ್ಬೋದು, ಆದರೆ ಕೆಳಗಡೆ ಅಡಿಕೆಗೆ ಕಂಪ್ಲೀಟ್ ಹೊಡಿಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಡ್ರೋನ್ ಕೆಳಗಡೆ ಹಾರೋದಿಲ್ಲ, ಮೇಲುಗಡೆ ಹಾರಿಸ್ಬೇಕಾಗ್ತದೆ. ಹಾಗಾಗಿ ಡ್ರೋನ್ ಸ್ಪ್ರೇ ನಾವು ಟ್ರೈ ಮಾಡ್ತಾ ಇದ್ದೇವೆ, ಇನ್ನೂ ಆದರೆ ಸ್ಟ್ಯಾಂಡರ್ಡ್ ಆಗಿಲ್ಲ. ಯಾಕೆಂತಂದರೆ ನಮಗೆ ಎಸ್ಪೆಷಲಿ ಕೊಳೆ ರೋಗಕ್ಕೆ ಇನ್ನೂ ಆಗಿಲ್ಲ. ಇವನ್ ಅಡಿಕೆ ಎಲೆಗಳ ಮೇಲೂ ಕೂಡ ಅದನ್ನು ಸ್ಟ್ಯಾಂಡರ್ಡ್ ಮಾಡಬೇಕು, ಇನ್ನು ಮಾಡ್ತಾ ಇದ್ದೇವೆ, ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ದೋಟಿ ಸ್ಪ್ರೇಯನ್ನು ಮಾಡ್ಕೋಬೋದು, ಅದನ್ನು ಹೇಳಿದ್ದೇವೆ ನಾವು. ಎಲೆಚುಕ್ಕೆ ರೋಗಕ್ಕೂ ಕೂಡ ಅದನ್ನು ನಾವು ಹೇಳಿದ್ದೇವೆ, ನೀವು ದೋಟಿಯನ್ನು ಉಪಯೋಗಿಸಿ ಅಟ್ಲೀಸ್ಟ್ ಆದಷ್ಟು ಸ್ಪ್ರೇಯನ್ನು ಪ್ರೊಫೈಲೈಟಿಕ್ಕಾಗಿ ಮುಂಜಾಗ್ರತೆ ವಹಿಸಿ ಮಾಡಿಕೊಂಡ್ರೆ ನಿಮ್ಮ ತೋಟದಲ್ಲಿ ಆದಷ್ಟು ಅಡಿಕೆಯ ರೋಗಗಳಿಂದ ತಪ್ಪಿಸ್ಕೊಳ್ಳುವಂತಹ ಒಂದು ಪ್ರಯತ್ನ. ಈ ಕಂಪ್ಲೀಟ್ ಎಲಿಮಿನೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾವುದೇ ರೋಗಗಳು ಅಥವಾ ಇದರಲ್ಲಿ ಬಂದಿದ್ದ ಒಂದೇ ಸಲ ಎಲಿಮಿನೇಟ್ ಆಗೋದಿಲ್ಲ ನಮಗೆ. ಆದರೆ ಅದನ್ನು ರಕ್ಷಣೆ ಮಾಡಿಕೊಳ್ಳೋ, ನಮಗೆ ಇಳುವರಿ ಕಡಿಮೆ ಆಗದೋದಂಗೆ ನೋಡಿಕೊಂಡು ಆದಷ್ಟು ಒಂದು ರಕ್ಷಣೆ ಮಾಡಿಕೊಳ್ಬೇಕು ಅಂತಂದರೆ ಈ ರೀತಿಯ ಸಂರಕ್ಷಣಾ ಕ್ರಮಗಳನ್ನು ತಗೊಳ್ಳಲೇಬೇಕಾಗ್ತದೆ ಇನ್ನು ಅಡಿಕೆಯಲ್ಲಿ. ಇಷ್ಟನ್ನು ಹೇಳ್ತೇನೆ ನಾನು. ಒಳ್ಳೆಯದು ಡಾಕ್ಟರ್ ವಿನಾಯಕ ಹೆಗ್ಡೆ ಅವರೇ, ಧನ್ಯವಾದ. ಮುಖ್ಯವಾಗಿ ಈ ಅಡಿಕೆಯಲ್ಲಿ ಬರುವ ಬೇರೆ ಬೇರೆ ರೋಗಗಳ ಮಾಹಿತಿಯನ್ನು ನೀಡಿದಿರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆಗೆ ಬರುವ ರೋಗಗಳು ಹಾಗೂ